ಮತ್ಸ್ಯ ತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಗೆಂಡೆ ಜಾತಿಯ ಮೀನುಮರಿಗಳ ಉತ್ಪಾದನಾ ಕ್ರಮಗಳನ್ನು ಕುರಿತು ಕಬಿನಿ ಮೀನುಮರಿ ಉತ್ಪಾದನಾ ಕೇಂದ್ರದ ಉಪನಿರ್ದೇಶಕರಾದ ಕೆಎನ್ ಶ್ರೀನಿವಾಸ ಅವರೊಂದಿಗೆ ಸಂದರ್ಶನವಿದೆ. ಶ್ರೀನಿವಾಸ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಈ ದಿವಸ ಗೆಂಡೆ ಜಾತಿಯ ಮೀನು ಮರಿಗಳ ಉತ್ಪಾದನಾ ಪದ್ಧತಿಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲು ನಿಮ್ಮ ಬಗ್ಗೆ ಒಂಚೂರು ಹೇಳಿ ಸರ್. ತಾವು ಇಲಾಖೆ ಸೇರಿ ಎಷ್ಟು ವರ್ಷ ಆಯಿತು? ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ? ಹೇಗೆ? ನಾನು ಬಿ ಎಫ್ ಎಸ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡ ನಂತರ 2000 ಇಸವಿಗೆ ನನ್ನ ಡಿಗ್ರಿ ಮುಗಿತು. ನಂತರ ತದನಂತರ ಮಾಸ್ಟರ್ ಡಿಗ್ರಿ ಮಾಡಿ 1-2 ವರ್ಷದಲ್ಲೇ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆ ಮೀನುಗಾರಿಕೆ ಇಲಾಖೆಯಲ್ಲಿ ನಾನು ಸೇರಿಕೊಂಡೆ. ಮೊದಲನೇದಾಗಿ ನನ್ನ ಸೇವೆ ಆರಂಭಗೊಂಡಿದ್ದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ. ಅಲ್ಲಿ 3 ವರ್ಷಗಳ ಸೇವೆ ಸಲ್ಲಿಸಿದ ನಂತರ ನನಗೆ ತವರು ಜಿಲ್ಲೆಯಾದ ಶಿವಮೊಗ್ಗ ಜಿಲ್ಲೆಗೆ ಅವಕಾಶ ಸಿಕ್ತು. ವರ್ಗಾವಣೆಗೊಂಡು ನಾನಲ್ಲಿ ಮೀನುಮರಿ ಉತ್ಪಾದನಾ ಕೇಂದ್ರ ಇದೆ, ಅಲ್ಲಿ ಬಿ ಆರ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ, ಆ ಒಂದು ಜಾಗದಲ್ಲಿ ಮೀನುಮರಿ ಉತ್ಪಾದನಾ ಕೇಂದ್ರ ಇದೆ. ಅಲ್ಲಿ ರಾಷ್ಟ್ರೀಯ ಮೀನುಮರಿ ಉತ್ಪಾದನಾ ಕೇಂದ್ರ ಅಂತಿದೆ. ಅಲ್ಲಿ ನಾನು 2008-2012 ತನಕ ಈ ಒಂದು ಮೀನುಮರಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸತತವಾಗಿ 4 ವರ್ಷಗಳ ಸೇವೆ ಸಲ್ಲಿಸಿದೆ. ಅದಾದ ನಂತರ ಮತ್ತೆ ಜಿಲ್ಲಾ ಪಂಚಾಯತ್ ವ್ಯವಸ್ಥೆಗೆ ಬಂದು ತದನಂತರ ಮತ್ತೆ ಪ್ರಮೋಷನ್ ಆದ ನಂತರ 1 ವರ್ಷದ ಹಿಂದೆ ನನಗೆ ಕಾರಣಾಂತರಗಳಿಂದ ಬೆಳಗಾವಿ ಜಿಲ್ಲೆಗೆ ವರ್ಗಾವಣೆ ಆಯಿತು. ಅಲ್ಲೂ ಕೂಡ 1-2 ವರ್ಷ ನಾನು ತಾಲೂಕು ಮಟ್ಟದಲ್ಲಿ ವರ್ಕ್ ಮಾಡಿ ಪ್ರಮೋಷನ್ ಆದ ನಂತರ ಅಲ್ಲೂ ಕೂಡ ಹಿಡ್ಕಲ್ ಅಂತ ಒಂದು ಮೀನುಮರಿ ಉತ್ಪಾದನಾ ಕೇಂದ್ರ ಇದೆ, ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಜಲಾಶಯದ ಹತ್ರ. ಅಲ್ಲಿ ಮೀನುಮರಿ ಉತ್ಪಾದನಾ ಕೇಂದ್ರದಲ್ಲಿ 2 ವರ್ಷಗಳ ಸೇವೆ ಸಲ್ಲಿಸಿ ತದನಂತರ ಸದ್ಯ ಈಗ ಕಬಿನಿ ಮೀನುಮರಿ ಉತ್ಪಾದನಾ ಕೇಂದ್ರದಲ್ಲಿ ಉಪನಿರ್ದೇಶಕನಾಗಿ ಕೆಲಸ ನಿರ್ವಹಿಸ್ತಿದ್ದೆ. ಎಲ್ಲೋದ್ರೂ ಮೀನು ಮರಿ ಬಿಟ್ಟಿಲ್ಲ? ನಿಮ್ಗೆ ಬಿಟ್ಟಿಲ್ಲ, ಸತ್ಯ. ಹೌದು, ಹೇಳಿ ಸರ್. ಈಗ ಏನು ಗೆಂಡೆ ಜಾತಿಯ ಮೀನು ಮರಿಗಳು ಅಂದ್ರೆ ಯಾವುದು ಸರ್? ಗೆಂಡೆ ಜಾತಿಯ ಮೀನುಗಳಂದ್ರೆ ಈಗ ಭಾರತೀಯ ಗೆಂಡೆ ಜಾತಿಗಳು ಅಂತೇಳಿ ನಾವು ಕಟ್ಲ, ರೋಹು ಮತ್ತು ಬ್ರಿಗಾಲ್ ಈ 3 ತಳಿಗಳನ್ನು ನಾವು ಭಾರತೀಯ ಗೆಂಡೆ ಜಾತಿ ಮೀನುಗಳಂತೇಳಿ ವಿಂಗಡಣೆ ಮಾಡಿದ್ವಿ. ಈ ತಳಿಗಳನ್ನು ಸಾಕಷ್ಟು ವರ್ಷಗಳಿಂದ ಉತ್ಪಾದನೆ ಮಾಡಿಕೊಂಡು ಅದನ್ನು ರೈತರಿಗೆ ಕೊಡೋ ಒಂದು ಪ್ರಕ್ರಿಯೆಯಲ್ಲಿ ಇಲಾಖೆ ತೊಡಗಿದೆ. ಸೀಡ್ ಪ್ರೊಡಕ್ಷನ್ ಸೆಂಟರ್ಸ್ ಮುಖಾಂತರ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಮತ್ತು ಚೈನೀಸ್ ಗೆಂಡೆ ಜಾತಿಯ ಮೀನುಗಳು ಅಂತಲೂ ಬರ್ತದೆ, ಅಂದರೆ ಕಾಮನ್ ಕಾರ್ಪ್ ಅಂತ ಹೇಳ್ತೀವಿ, ಹುಲ್ಗೆಂಡೆ ಅಂತ ಹೇಳ್ತೀವಿ, ಮತ್ತು ಸಿಲ್ವರ್ ಕಾರ್ಪ್ ಅಂತ ಹೇಳ್ತೀವಿ. ಈ ತಳಿ ಬೆಳ್ಳಿಗೆಂಡೆ, ಹೌದು ಬೆಳ್ಳಿಗೆಂಡೆ. ಸೊ ಹೆಚ್ಚಿನ ಭಾಗ ಇಲ್ಲಿ ಬೇಡಿಕೆ ಅನುಗುಣವಾಗಿ ಒಂದು 4 ವೆರೈಟಿ ಹೆಚ್ಚು ಹೋಗ್ತದೆ, 4-5 ವೆರೈಟಿ. ಮುಂಚೆ ಬೆಳ್ಳಿಗೆಂಡೆಗೆ ಅವಕಾಶ ಹೆಚ್ಚಿತ್ತು, ಈಗ ಅದರದ್ದು ಉತ್ಪಾದನೆ ಮತ್ತು ಅದರದ್ದು ಬಳಕೆ ಕಡಿಮೆ ಆಗಿದೆ. ಹಾಗಾಗಿ ಏನು ನಾವು ಭಾರತೀಯ ಗೆಂಡೆ ಜಾತಿ ಮೀನುಗಳು, ಕಟ್ಲಾ, ರೋಹು, ಮೃಗಾಲ್ ಹಾಗೆ ಚೈನೀಸ್ ಕಾರ್ಪ್ಸ್, ಸಾಮಾನ್ಯ ಗೆಂಡೆ ಹಾಗೂ ಉಳ್ಳಿಗೆಂಡೆಗೆ ಹೆಚ್ಚು ಬೇಡಿಕೆ ಇದೆ. ಸೊ ಅದು ಈ ಒಂದು ಪ್ರೊಸೆಸ್ನಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೇವೆ. ಅಂದರೆ ಗೆಂಡೆ ಜಾತಿಗಳು ಅಂತಂದರೆ ಈಗ ನೀವು ಉತ್ಪಾದನೆ ಮಾಡ್ತಾ ಇರೋದು ಯಾವ್ಯಾವುದು ಸರ್? ಈಗ ನಾವು ನಮ್ಮ ಕೇಂದ್ರದಲ್ಲಿ 6 ವೆರೈಟಿ ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ಮೊದಲನೇದಾಗಿ ಕಟ್ಲಾ ಹೆಚ್ಚು ಬೇಡಿಕೆ ಇರ ಅಂತೇಳಿ, ಅದಾದ ನಂತರ ರೋಹು, ನಂತರ ಬ್ರಿಗಾಲ್, ಇದು ಭಾರತೀಯ ಗೆಂಡೆ ಜಾತಿ ಮೀನುಗಳು. ಅದ್ರ ಜೊತೆಗೆ ನಾನು ಹೇಳಿದಾಗೆ ಚೈನೀಸ್ ಕಾರ್ಪ್ಸ್ ಅಂತ ಹೇಳಿದೆ, ಸಾಮಾನ್ಯ ಗೆಂಡೆ ಅಂತ ಹೇಳ್ತೀವಿ ಅದು, ಮತ್ತು ಹುಲ್ಲುಗೆಂಡೆ, ಮತ್ತು ಇನ್ನೊಂದು ಅಮೂರ್ ಕಾರ್ಪ್ ಅಂತೇಳಿ, ಈ ವೆರೈಟಿಗಳನ್ನು ನಾವು ಬ್ರೀಡ್ ಮಾಡ್ತಾ ಬರ್ತಾ ಇದ್ದೀವಿ ನಮ್ಮ ಕೇಂದ್ರದಿಂದ. ನೀವು ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಿದ್ರಲ್ಲ, ಅಲ್ಲೆಲ್ಲ ಯಾವ ಮೀನುಮರಿ ಉತ್ಪಾದನೆ ಮಾಡ್ತಿದ್ರಿ? ಹೆಚ್ಚಿನ ಭಾಗ ಎಲ್ಲ ಕೇಂದ್ರಗಳಲ್ಲೂ ಕಟ್ಲಾ, ರೋಹು, ಮೃಗಾಲ್ ಮತ್ತು ಸಾಮಾನ್ಯ ಗೆಂಡೆ ಇರ್ತಾ ಇತ್ತು. ಇಲ್ಲಿ ವಿಶೇಷವಾಗಿ ಕಬಿನಿಲ್ಲಿ ಅಮೂರ್ ಕಾರ್ಪ್ ಅಂತೇಳಿ ಒಂದು ಸಾಮಾನ್ಯ ಗೆಂಡೆಯ ಪರ್ಯಾಯ ಅಂದರೆ ಇನ್ನೊಂದು ಆಲ್ಟರ್ನೇಟಿವ್ ಅಂದರೆ ಅದು ಗ್ರೋತ್ ಹೆಚ್ಚಾಗಿ ಬರೋದ್ರಿಂದ ಆ ವೆರೈಟಿನ ನಮ್ಮ ಕೇಂದ್ರಕ್ಕೆ ವಿಶೇಷವಾಗಿ ಅವಕಾಶ ಮಾಡಿಕೊಟ್ರು ಅಮೂರ್ ಕಾರ್ನ ಬ್ರೀಡ್ ಮಾಡಲಿಕ್ಕೆ. ಕಾರಣ ಇಷ್ಟೇ, ಸಾಮಾನ್ಯ ಗೆಂಡೆ ಮೆಚುರಿಟಿ ಬೇಗ ಬರ್ತಾ ಇತ್ತು, 1-6 ತಿಂಗಳಿಗೆ. ಬೆಳವಣಿಗೆಯಲ್ಲಿ ಕೆಲವು ಸಂದರ್ಭಗಳಲ್ಲಿ ಮರಿ ಹಾಕೋದ್ರಿಂದ ಕೆರೆಗಳಲ್ಲಿ ಸಂಖ್ಯೆ ಹೆಚ್ಚಾಗ್ತಿತ್ತು, ತೂಕದಲ್ಲಿ ಸಾಂದರ್ಭಿಕವಾಗಿ ಕೆರೆಗಳ ಗುಣಮಟ್ಟಕ್ಕನುಸಾರವಾಗಿ ಬೆಳವಣಿಗೆಯಲ್ಲಿ ಇದಾಗ್ತಾ ಇತ್ತು, ಅಂದರೆ ವ್ಯತ್ಯಾಸಗಳಾಗ್ತಾ ಇತ್ತು. ಕೆಲವು ಕಡೆ ತುಂಬ ಚೆನ್ನಾಗಿ ಬರೋದು, ಕೆಲವು ಕಡೆಗೆ ನಂಬರ್ಸ್ ಹೆಚ್ಚಿಗೆ ಇರ್ತಾ ಇತ್ತು. ಅದಕ್ಕೆ ಪರ್ಯಾಯವಾಗಿ ಅಮೂರ್ ಕಾರ್ಪ್ ಅನ್ನೋ ಒಂದು ತಳಿನ ನಮ್ಮ ಕೇಂದ್ರಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿಂದ ಆಲ್ಮೋಸ್ಟ್ ನಾವೀಗ ಅಮೂರ್ ಕಾರ್ಪಲ್ಲು ಕೂಡ ಸಕ್ಸಸ್ ಆಗಿದ್ದೀವಿ. ಕೆರೆಯಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ ಬರುತ್ತದೆ. ಈ ಅಮೂರ್ ಕಾರ್ಪ್ ಅನ್ನೋದು ಎಲ್ಲಿ ಸಂಶೋಧನೆ ಆಗಿರೋ ತಳಿ ಇದು? ಸ್ವಾಭಾವಿಕವಾಗಿ ಇರುವಂಥ ತಳಿನೇ ಇಲ್ಲ, ಏನು ನಾನು ಚೈನೀಸ್ ಕಾಪ್ಸ್ ಅಂತ ಹೇಳಿದೆ. ಸೊ ಅದೇ ರೀತಿನೇ ಇದು ಒಂದು ಪರ್ಯಾಯ ವೆರೈಟಿ ಅಷ್ಟೇ, ಅದರಲ್ಲೇನು ಬದಲಾವಣೆ ಅಂತಿಲ್ಲ. ಅಂದರೆ ನಮ್ಮಲ್ಲೇ ಸಂಶೋಧನೆ ಆಗಿರುವಂಥದ್ದು ಇಲ್ಲ, ಬೇರೆ ದೇಶದಿಂದ ಇದನ್ನು ಬ್ರೀಡ್ ಮಾಡಿ ನಮ್ಮ ಇಂಡಿಯಾಗೆ ಇಂಡಿಜಿನ್ ಇಲ್ಲಿ ನಾವು ಇದು ಮಾಡ್ಕೊಂಡಿದ್ದೀವಿ. ಕೇಂದ್ರದಲ್ಲಿ ಅದನ್ನ ಅಭಿವೃದ್ಧಿ ಅಭಿವೃದ್ಧಿ ಆಲ್ರೆಡಿ ಈಗ ನಮ್ಮ ಕೇಂದ್ರದಲ್ಲಿ ಮಾಡ್ತಾ ಇದೀವಿ, ಹೆಸರುಘಟ್ಟದಲ್ಲಿ ಮಾಡ್ತಾ ಇದೀವಿ. ಸೊ ನುಗು ಅಂತ ಮೀನುಮರಿ ಪಾಲನಾ ಕೇಂದ್ರ ಇದೆ, ಅವರು ಈಗ ಲಾಸ್ಟ್ ಈ ವರ್ಷದಿಂದ ಅವರು ಕೂಡ ಸ್ವಲ್ಪ ಬ್ರೀಡರ್ಸ್ನ ಡೆವಲಪ್ ಮಾಡ್ತಿದ್ದಾರೆ. ಸೊ ಈ ರೀತಿ ಆಕ್ಟಿವಿಟೀಸ್ ನಡೀತದೆ. ಬಟ್ ಮೇಜರ್ ಹೆಚ್ಚಾಗಿ ನಡೆಯುವಂಥ ಪ್ರಕ್ರಿಯೆ ಕಟ್ಲಾ, ರೋಹು, ಮೃಗಾಲ್ ಮತ್ತು ಕಾಮನ್ ಕರ್ಪ್, ಈ ನಾಲ್ಕು ವೆರೈಟಿ ಮಾತ್ರ ಹೆಚ್ಚು ಜನ ಕೇಳ್ತಾರೆ. ಸೊ ಇದನ್ನು ಪರಿಚಯ ಆಗಿಲ್ವಾ ಜನಕ್ಕೆ ಅಮೂರ್ ಕಾರ್ಪ್ ಅನ್ನೋದು? ಅಮೂರ್ ಕಾರ್ಪ್ ಅದೇ ಬೇಡಿಕೆ ಇದೆ, ಬಟ್ ಅವ್ರಿಗೆ ನಾವು ಕೊಡ್ಲಿಕ್ಕೆ ಏನು ಹಾಕ್ತಾ ಇಲ್ಲ ನಮ್ಮ ಕೇಂದ್ರಗಳಿಂದ. ನಮ್ಮ ಈ ಭಾಗದ ಜನಕ್ಕೆ ಸ್ವಲ್ಪ ಅವೇರ್ನೆಸ್ ಹೆಚ್ಚಿದೆ. ಕೆಲವು ಈ ನಾರ್ತ್ ಕರ್ನಾಟಕ ಅಂತ ಬಂದಾಗ ಈ ಒಂದು ತಳಿ ಬಗ್ಗೆ ಇನ್ನು ಹೆಚ್ಚಿನ ಅವೇರ್ನೆಸ್ ಬೇಕಿದೆ. ಸರಿ, ಮೀನುಮರಿ ಉತ್ಪಾದನೆ ಅಂದರೆ ಏನು ಸರ್, ಮೊದಲಿಂದ ಹೇಳ್ಬಿಡ್ಬೋದಾ ಯಾವ ರೀತಿ ತಾವು ಉತ್ಪಾದನೆ ಮಾಡ್ತೀರಿ ಅಂತ? ಓಕೆ, ಸಾಮಾನ್ಯರಿಗೆ ಅರ್ಥವಾಗೋ ಭಾಷೆನಲ್ಲಿ. ಓಕೆ, ನಾಗಿದ್ರೆ ಈ ರೀತಿ ಹೇಳ್ಬೋದಾ ಅಂತ. ಮುಂಚೆ ಮೀನುಮರಿ ಉತ್ಪಾದನೆ ಅಂದರೆ ಯಾವುದೇ ಒಂದು ನಾವು ಬೀಜ ತಯಾರಿ ಮಾಡಬೇಕು ಅಂದರೆ ಅದಕ್ಕೆ ಪೂರ್ವ ಸಿದ್ಧತೆಗಳು ಅಥವಾ ಅದಕ್ಕೆ ನಮ್ಮ ಟರ್ಮ್ಸಲ್ಲಿ ಹೇಳೋದಾದರೆ ತಾಯಿ ಮೀನುಗಳು ಬೇಕಾಗ್ತದೆ ಅಂತ ಹೇಳ್ತೀವಿ. ಪೇರೆಂಟಲ್ ಸ್ಟಾಕ್, ಪೇರೆಂಟಲ್ ಸ್ಟಾಕ್, ಹೌದು. ಆ ಪೇರೆಂಟಲ್ ಸ್ಟಾಕನ್ನ ನಾವು ಮೀನುಮರಿ ಉತ್ಪಾದನೆ ಮಾಡಲಿಕ್ಕಿನ್ನ ಸುಮಾರು ಒಂದು 6 ತಿಂಗಳ ಹಿಂದೆ ಅದನ್ನು ನಾವು ತಯಾರಿ ಮಾಡಬೇಕು ಬ್ರೀಡಿಂಗಿಗೆ. ಯಾವಾಗ ಸೌತ್ ವೆಸ್ಟ್ ಮಾನ್ಸೂನ್ ಆನ್ಸೆಟ್ ಆಗೋ ಸಂದರ್ಭದಲ್ಲಿ ಬ್ರೀಡಿಂಗ್ ಪ್ರಕ್ರಿಯೆ ಹೆಚ್ಚಾಗಿ ನಡೆಯೋದ್ರಿಂದ ನಾವು ಸರಿಸುಮಾರು ಡಿಸೆಂಬರ್ ಅಥವಾ ಜನವರಿಗೆ ನಾವು ಈ ಒಂದು ತಾಯಿ ಮೀನುಗಳನ್ನು ಸುಮಾರು 1 ಹೆಕ್ಟೇರ್ಗೆ 1.5 ರಿಂದ 2,000 ಕೆಜಿ ತೂಕದಲ್ಲಿ ಅಳತೆ ಮಾಡಿಕೊಂಡು ಕೊಳಗಳಿಗೆ ಹಾಕಬೇಕಾಗ್ತದೆ. ಸರಿ, ತಾಯಿ ಮೀನನ್ನ ಎಲ್ಲಿ ಸಂಗ್ರಹಣೆ ಮಾಡಿರ್ತೀರಿ ತಾವು, ಎಲ್ಲಿಂದ ತರ್ತೀರಿ ಅದನ್ನ? ತಾಯಿ ಮೀನುಗಳು ಈಗ ಅದಕ್ಕೆ ಅಂತಲೇ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಸ್ ಇದೆ. ಸೊ ಅಲ್ಲಿಂದ ನಮಗೆ ಸರ್ ಅದು ಅದು ಈಗ ಸಿಫ್ರಿ, ಸೀಫಾ ಆ ಕೇಂದ್ರಗಳಿಂದ ಮತ್ತು ಸೀಡ್ಸ್ ನಮಗೆ ಸಪ್ಲೈ ಆಗ್ತದೆ. ಅಂದರೆ ನೇರವಾಗಿ ಸಪ್ಲೈ ಆಗೋದಿಲ್ಲ ನಮ್ಮ ಕೇಂದ್ರಗಳಿಗೆ, ಥ್ರೂ ಬ್ಯಾಂಗ್ಳೂರ್ ಮುಖಾಂತರ ನಮ್ಮ ಹೆಸರುಘಟ್ಟ ಕೇಂದ್ರದಿಂದ ನಮಗೆ 2-3 ಬಾರಿ ನಾವು ತರಿಸಿದ್ದೀವಿ. ಅದ್ರ ಜೊತೆಗೆ ಈಗ ಸಾಕಷ್ಟು ವರ್ಷಗಳಿಂದ ನಮ್ಮಲ್ಲೇ ಈಗೇನು ಬೆಳೆಸಿದೆ ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಪೂರ್ವಭಾವಿಯಾಗಿ ಹೇಳಬೇಕು ಅಂದರೆ ಬ್ರೀಡಿಂಗ್ ಆ್ಯಕ್ಟಿವಿಟೀಸು ಮುಂಚೆ ಎಲ್ಲ ಕನ್ವೆನ್ಷನಲ್ ಮೆಥಡಲ್ಲಿ ಆಗ್ತಾ ಇತ್ತು. ಏನೋ ಒಂದು ನದಿ ಹರಿಯೋ ನೀರಿನಲ್ಲಿ ಅಥವಾ ಒಂದು ಅಲ್ಲಿ ಬ್ರೀಡಿಂಗ್ ಆಗ್ತಾ ಇತ್ತು. ಬಟ್ ಬದುಕು ಉಳುವಿಕೆ ಪ್ರಮಾಣ ಕಡಿಮೆ ಇದ್ದಿದ್ದರಿಂದ ಹೊರಗಡೆ ಬಂದಂಥ ಮೊಟ್ಟೆ ಅಥವಾ ಮರಿ ಪ್ರಮಾಣ, ತದನಂತರ ಅದೊಂದು ಹೀರಲಾಲ್ ಚೌಧರಿ ಮತ್ತು ಅಲಿ ಕುನ್ಯ ಅನ್ನೋ ವಿಜ್ಞಾನಿಗಳು 1957ರಲ್ಲಿ ಒಂದು ಇಂಡ್ಯೂಸ್ಡ್ ಬ್ರೀಡಿಂಗ್ ಮೆಥಡನ್ನು ತಂದರು. ಸೊ ಅದಾದ ನಂತರ ಒಂದು ಬ್ರೀಡಿಂಗ್ ಹಿಂದೆ ಏನು ನ್ಯೂನತೆಗಳಿತ್ತು ಅಂದರೆ ಯಾವುದೇ ಒಂದು ಕೃಷಿಗೆ ಬೀಜ ಅಗತ್ಯ, ಆದರೆ ಆ ಒಂದು ನೈಸರ್ಗಿಕವಾಗಿ ಸಿಕ್ತಿದ್ದಂಥ ಬೀಜಗಳ ಪ್ರಮಾಣ ಸಂಖ್ಯೆ ಎಲ್ಲ ಕಡಿಮೆ ಇದ್ದಿದ್ದರಿಂದ ಒಂದು ಆಲ್ಟರ್ನೇಟಿವ್ ಈಗ ಅಗತ್ಯಕ್ಕೆ ತಕ್ಕನಾಗಿ ನಮಗೆ ಒಂದು ತಾಂತ್ರಿಕತೆ ಬೇಕಿತ್ತು. ಇವ್ರ ಮುಖಾಂತರ ಒಂದು ಕೊಡುಗೆನೆ ಅಂತ ಹೇಳ್ಬೋದು, ಅವರು ಒಂದು ಇಂಡ್ಯೂಸ್ ಬ್ರೀಡಿಂಗ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರಿಂದ. ಸೊ ಓವರ್ ದ ಟೈಮ್ ನಾವು ಇವತ್ತು ದೊಡ್ಡ ಮಟ್ಟದಲ್ಲಿ ಬ್ರೀಡಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿದ್ದೀವಿ. ಮತ್ತು ಆವಾಗ ನಾನು ಹೇಳಿದೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇತ್ತು ಉತ್ಪಾದನೆ, ಈಗ ಕೋಟಿಗಟ್ಟಲೆ ಮೀನುಮರಿ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಆ ಒಂದು ತಂತ್ರಜ್ಞಾನದಿಂದ ಈಗ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ರೈತರಿಗೂ ಕೂಡ ಕೊಡಮಟ್ಟಕ್ಕೆ ಬಂದಿದ್ದೀವಿ. ಅದೇ ತಂತ್ರಜ್ಞಾನವೇ ಈಗಲೂ ಬಳಕೆಯಲ್ಲಿದೆಯಾ? ಹೌದು. ಅದರಲ್ಲಿ ಏನಾದರೂ ಸುಧಾರಣೆ ಆಗಿದೆ? ಏನಿಲ್ಲ, ಅದೇ ಮುಂಚೆ ಏನಾಗ್ತಿತ್ತು ಪಿಟ್ಯುಟರಿ ಗ್ಲ್ಯಾಂಡ್ನ ಯೂಸ್ ಮಾಡ್ತಾ ಇದ್ರು ಎಕ್ಸ್ಟ್ರಾಕ್ಷನ್ ಮಾಡಿಬಿಟ್ಟು. ಸೊ ಈಗ ಇಂಡ್ಯೂಸ್ಡ್ ಬ್ರೀಡಿಂಗ್, ಆವಾಗಲೂ ಕೂಡ ಇಂಡ್ಯೂಸ್ಡ್ ಬ್ರೀಡಿಂಗ್ ಮಾಡುವಾಗ ಸಿಂಥೆಟಿಕ್ ಹಾರ್ಮೋನ್ ಯೂಸ್ ಮಾಡಿಕೊಂಡು ಮಾಡೋ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಯಿತು. ಅದಕ್ಕೆ ಓವರ್ಟೈಡ್ ಓ ಪ್ರೈಮ್ ಅಂತೇಳಿ ಕೆಲವು ಕಂಪನೀಸ್ ಪ್ರೊವೈಡ್ ಮಾಡುತ್ತೆ, ಹೆಮಾಫಾರ್ಮ್ ಅಂತೇಳಿ ಮುಂಬೈಯಲ್ಲಿ ಪ್ರೊಡ್ಯೂಸ್ ಆಗ್ತದೆ. ಸೊ ನಾವೆಲ್ಲ ಓವರ್ಟೈಡ್ ಅನ್ನೋ ಒಂದು ಸಿಂಥೆಟಿಕ್ ಹಾರ್ಮೋನ್ ಯೂಸ್ ಮಾಡಿಕೊಂಡು ಬ್ರೀಡಿಂಗ್ ಆ್ಯಕ್ಟಿವಿಟೀಸು ಮಾಡ್ತಾ ಇದ್ದೀವಿ. ಸರ್, ಈಗ ಮೊದಲಿಂದ ಹೇಳಿ ಸರ್, ಈಗ ಫಸ್ಟು ನೀವು ತಾಯಿ ಮೀನು? ಹೌದು. ನೀವು ಯಾವಾಗ? ಮೊದಲನೇದು ನವಂಬರ್ ಡಿಸೆಂಬರಲ್ಲಿ, ನವಂಬರ್ ಡಿಸೆಂಬರ್ನಲ್ಲಿ ನಾವು ತಾಯಿ ಮೀನುಗಳನ್ನು ಸೆಗ್ರಿಗೇಷನ್ ಅಂತ ಮಾಡ್ತೀವಿ. ಸೆಗ್ರಿಗೇಷನ್ ಅಂದರೆ ಈ ವರ್ಷ ನಾವು ಬಳಸಿರುವಂಥ ಮೀನುಗಳನ್ನು ಒಂದು ಕೊಳದಲ್ಲಿ ಹಾಕ್ಕೊಂಡಿರ್ತೀವಿ. ಸರಿ, ಹಾಕ್ಕೊಂಡು ಅದನ್ನು ನಾವು ನವಂಬರ್ ತನಕ ಅದೇ ಕೊಳದಲ್ಲಿರುತ್ತೆ. ನವಂಬರ್ ನಂತರ ನಾವು ಸೆಗ್ರಿಗೇಷನನ್ನು ಪ್ರೋಸೆಸ್ ಮಾಡ್ತೇವೆ. ಕನಿಷ್ಠ ನಾವು 6 ತಿಂಗಳು ಅದಕ್ಕೆ ಆರೈಕೆ ಮಾಡಬೇಕು ಅನ್ನೋ ಕಾರಣಕ್ಕೆ, ಮತ್ತು ಅದು ನಾವು ಒಳ್ಳೆ ಉತ್ಪಾದನೆ ತೆಗಿಬೇಕು ಅನ್ನೋ ಉದ್ದೇಶದಿಂದ ನಾವೇನು ಮಾಡ್ತೀವಿ, ಸೆಗ್ರಿಗೇಷನ್ ಮಾಡ್ತೀವಿ. ಸೆಗ್ರಿಗೇಷನ್ ಮಾಡುವಾಗ ಕೆಲವು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಮಾಡಬೇಕಾಗ್ತದೆ. 1 ಹೆಕ್ಟೇರ್ಗೆ 1,500 ರಿಂದ 2,000 ಕೆಜಿಯಷ್ಟು ತೂಕವನ್ನು ನಾವು ಕೊಳದಲ್ಲಿ ಮೇಂಟೈನ್ ಮಾಡ್ಬೋದು. ಈಗ ನಮ್ಮ ಕೇಂದ್ರದಲ್ಲಿ ಸಪೋಸ್ 1 ಹೆಕ್ಟೇರ್ ನಾವು ನೇರವಾಗಿ ಆ ರೀತಿ ಮೇಂಟೈನ್ ಮಾಡೋದಿಲ್ಲ. 0.1 ಹೆಕ್ಟೇರಿಂದ 0.2 ಹೆಕ್ಟೇರ್ ತನಕ ಪಾಂಡ್ಗಳಿದೆ, ಅಂದರೆ 10 ಗುಂಟೆಯಿಂದ 20 ಗುಂಟೆ ತನಕ. ಸೊ ನಾವು 0.1 ಹೆಕ್ಟೇರ್ಗೆ ಸರಿಸುಮಾರು 150 ರಿಂದ 200 ಕೆಜಿಯಷ್ಟು ತೂಕದ ಮೀನುಗಳನ್ನು ಹಾಕ್ಬೋದು. ಸೆಗ್ರಿಗೇಷನ್ ಮಾಡುವಾಗ ತಳಿವಾರ ಹಾಕ್ತೀವಿ. ಈಗ ಕಟ್ಲಾ ಅಂದರೆ ಕಟ್ಲಾನೇ ನಾವು ಒಂದು ಕಡೆ ಹಾಕ್ಕೊಳ್ತಿದ್ದೀವಿ, ಮತ್ತು ರೋಹು ಅಂದರೆ ರೋಹು ವೆರೈಟಿನೇ ಇನ್ನೊಂದು ಪಾಂಡ್ಗೆ ಹಾಕ್ಕೊಳ್ಳೋದು, ಬ್ರಿಗಾಲ್ ಆದರೆ ಬ್ರಿಗಾಲ್ನೇ ಇನ್ನೊಂದು ಪಾಂಡ್ಗೆ ಹಾಕ್ಕೊಳ್ಳೋದು. ಸೆಗ್ರಿಗೇಷನ್ ಮಾಡುವಾಗ ನಮಗೆ ಗಂಡು ಹೆಣ್ಣು ಅನ್ನೋ ಒಂದು ನಮ್ಗೆ ಗೊತ್ತಾಗೋದಿಲ್ಲ, ಅನುಪಾತ ಸಂಖ್ಯೆನೂ ಗೊತ್ತಾಗೋದಿಲ್ಲ. ನಾವೇನಾದರೂ ಬೈ ಡಿಫಾಲ್ಟ್ ಈ ವರ್ಷ ನಾವು ಮಾಡುವಾಗ ಹೆಣ್ಣು ಮತ್ತು ಗಂಡನ್ನು ಸಪ್ರೇಟಾಗಿ ಇಟ್ಟಿದ್ರೆ ಸಹಜವಾಗಿ ನಮಗೆ ಗಂಡು ಸಂಖ್ಯೆ ಎಷ್ಟಿದೆ ಹೆಣ್ಣು ಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಸಪೋಸ್ ನಾವು ಗಂಡು ಹೆಣ್ಣನ್ನು ಒಂದೇ ಕೊಳದಲ್ಲಿ ಹಾಕಿದರೆ ನವಂಬರ್ನಲ್ಲಿ ನಮಗೆ ಗುರುತು ಮಾಡೋದು ಕಷ್ಟ ಆಗ್ತದೆ. ಆ ಕಾರಣಕ್ಕೆ ಗಂಡು ಮತ್ತು ಹೆಣ್ಣನ್ನು ನಾವು ಸೆಪ್ರೇಟ್ ಮಾಡ್ನಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಗುರುತಿಸ್ತೀರಿ ಸರ್ ಇದು ಮೀನು ಸರ್? ಅದು ಇನಿಷಿಯಲಿ ನಮಗೆ ನವಂಬರ್ನಲ್ಲಿ ಆಗಲಿ ಡಿಸೆಂಬರ್ನಾಗಲಾಗಲಿ ನಿಮಗೆ ನ್ಯಾಚುರಲ್ಲಾಗಿ ಇಡಿದ ತಕ್ಷಣ ಗೊತ್ತಾಗೋದಿಲ್ಲ, ಓವರ್ ದ ಟೈಮ್ ಕಾಲಕ್ರಮೇಣ ನಿಮ್ಗೆ ಗೊತ್ತಾಗ್ತದೆ. ಮತ್ತು ಗಂಡನ ನೀವು ಗುರುತು ಮಾಡಬೇಕು ಅಂದರೆ ಬಾಡಿ ಸರ್ಫೇಸ್ ಸ್ವಲ್ಪ ರಫ್ ಇರ್ತದೆ, ಮತ್ತು ಪೆಕ್ಟ್ರಲ್ ಫಿನ್ಸ್ ಅಂತ ಹೇಳ್ತೀವಿ, ಆ ಪೆಕ್ಟ್ರಲ್ ಫಿನ್ಸು ಫೀಮೇಲ್ಗೆ ಹೋಲಿಸಿದಾಗ ಸ್ವಲ್ಪ ಉದ್ದ ಇರ್ತದೆ ಮತ್ತು ಸ್ವಲ್ಪ ರಫ್ ಸರ್ಫೇಸ್ ಇರ್ತದೆ. ಅದು ನಿಮಗೆ ಡಿಸೆಂಬರ್ನಲ್ಲಾಗಲಿ ಗೊತ್ತಾಗಲ್ಲ, ಯೂಶ್ವಲಿ ಫೆಬ್ರವರಿ ಮಾರ್ಚಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಈ ಒಂದು ಬದಲಾವಣೆ ಆಗಿರ್ತದೆ ಮೀನಿನಲ್ಲಿ. ಸೊ ಆ ಟೈಮ್ನಲ್ಲಿ ನೀವು ಗುರುತಿಸ್ಬೋದು. ಯೂಶ್ವಲಿ ಮೆಚುರಿಟಿ ಬರಲಿಕ್ಕೆ 2-2.5 ವರ್ಷ ಬೇಕಾಗ್ತದೆ, ಕಟ್ಲಾ ರೋಹು ಬ್ರಿಗಾಲ್ ಈ ತಳಿಗಳಲ್ಲಿ. ಸಾಮಾನ್ಯ ಗೆಂಡಲ್ಲಿ ಮಾತ್ರ 6-4 ತಿಂಗಳಿಗೆ ಮೆಚುರಿಟಿ ಬರ್ತದೆ. ಈ ಮೆಚುರಿಟಿ ಬಂದ ನಂತರ ನಾವು 2 ವರ್ಷದ ನಂತರದ ಏನು ಮೀನುಗಳಿದೆ ಅದನ್ನು ನಾವು ಬ್ರೀಡಿಂಗ್ ಆ್ಯಕ್ಟಿವಿಟೀಸ್ಗೆ ಬಳಸ್ಕೊಳ್ತೀವಿ. ಅದಕ್ಕಿಂತ ಮುಂಚೆ ಏನು ನಾವು ಇಯರ್ಲಿಂಗ್ಸ್ ಅಂತ ತರ್ತೀವಿ ಅದನ್ನು ಬ್ರೂಡರ್ಸ್ ಆಗಿ ಡೆವಲಪ್ ಮಾಡ್ತೀವಿ. ಈಗ ಸಪೋಸ್ ಈಗ ಹೇಳಿದೆ ಹೆಸರುಗಟ್ಟದಿಂದ ನಾವು ತಂದಿದ್ವಿ ಕಳೆದ ಬಾರಿ ಕೊಟ್ಟಿದ್ರು ಅಂತೇಳಿ ಅಂತ. ಸೊ ಅವರು ಕೂಡ ಬೇರೆ ಬೇರೆ ಸೆಂಟ್ರಸ್ಗಳಿಂದ ತರಿಸ್ಕೊಂಡು ರಿಸರ್ಚ್ ಸೆಂಟ್ರಸಿಂದ ತರಿಸಿ ನಮಗೆ ಏನು ಬ್ರೀಡಿಂಗ್ ಸೆಂಟ್ರಸ್ ಅಂತಿದೆ. ಈಗ ಬಿ ಆರ್ ಪ್ರಾಜೆಕ್ಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬ್ರೀಡಿಂಗ್ ಆ್ಯಕ್ಟಿವಿಟೀಸ್ ನಡೀತದೆ. ಅದೇ ರೀತಿ ಈಗ ಮೈಸೂರು ಭಾಗದಲ್ಲಿ ಅಂತ ಬಂದರೆ ಕಬಿನಿ ಮತ್ತು ನುಗು ಕೇಂದ್ರಗಳಲ್ಲಿದೆ. ಸೊ ಅಲ್ಲಿಗೆ ಈ ಒಂದು ಇಯರ್ಲಿಂಗ್ಸ್ನ ಸಪ್ಲೈ ಮಾಡ್ತಾರೆ. ಅದನ್ನು ನಾವು ಕನಿಷ್ಠ 2 ಇಯರ್ಸ್ ಡೆವಲಪ್ ಮಾಡಿಕೊಂಡು ಈಗ ನೀವು 2 ವರ್ಷಗಳ ಕಾಲ ಪ್ರತ್ಯೇಕವಾಗಿ ಗಂಡು ಮತ್ತು ಹೆಣ್ಣನ್ನು ಸಾಕ್ತೀರಾ? ಗಂಡು ಹೆಣ್ಣು ಅಂತ ಇನಿಷಿಯಲಿ ನಮ್ಗೆ ಗೊತ್ತಾಗೋದಿಲ್ಲ, ಇಯರ್ಲಿಂಗ್ಸ್ ಗೊತ್ತಾದ ನಂತರ ನಾವು ಈ ವರ್ಷ ಬ್ರೀಡ್ ಆದ ನಂತರ ಹೆಣ್ಣು ಮತ್ತು ಗಂಡನ್ನು ಅದಕ್ಕೆ ಏನು ಒಂದು ಪ್ರೋಸೆಸ್ ಇರುತ್ತೆ, ನಾವು ಇಂಜೆಕ್ಷನ್ ಕೊಟ್ಟು ಓವ್ಯುಲೇಷನ್ನು ಮತ್ತು ಆ ಪ್ರೋಸೆಸ್ ಎಲ್ಲ ಮುಗಿಸಿದ ನಂತರ ಆ ಸ್ಪೆಂಟ್ ಮೀನುಗಳಂತ ಹೇಳ್ತೀವಿ, ಅಂದರೆ ಮೊಟ್ಟೆ ಬಿಟ್ಟಂಥ ಮೀನುಗಳನ್ನು ಹೆಣ್ಣನ್ನು ಒಂದು ಕೊಳಗಳಲ್ಲಿ ಗಂಡನ್ನು ಒಂದು ಕೊಳಗಳಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಅದು ಲಭ್ಯತೆ ಅನುಸಾರವಾಗಿ ಕೆಲವು ಫಾರ್ಮ್ಗಳಲ್ಲಿ ಸ್ಪೇಸ್ ಕಡಿಮೆ ಇದ್ದರೆ ಗಂಡು ಹೆಣ್ಣನ್ನು ಎರಡನ್ನು ಒಂದೇ ಕಡೆ ಹಾಕ್ತಾರೆ, ಅವಕಾಶ ಇದ್ದು ಸ್ಪೇಸ್ ಹೆಚ್ಚಿದ್ರೆ ಗಂಡನ್ನು ಸಪ್ರೇಟು ಮತ್ತು ಹೆಣ್ಣನ್ನು ಸಪ್ರೇಟು ಈ ರೀತಿ ಇಟ್ಕೊಳ್ತೀವಿ. ಸೊ ಈ ನವಂಬರ್ ನಂತರ ನಾನೇನು ಹೇಳಿದೆ ಇನಿಷಿಯಲಿ ನಮಗೆ ಗೊತ್ತಾಗೋದಿಲ್ಲ, ಗುರುತಿಸ್ಲಿಕ್ಕಾಗಲ್ಲ, ಈ ಹೆಣ್ಣು ಗಂಡು ಏನಿದೆ ಸಮ ಪ್ರಮಾಣದಲ್ಲಿ ಸಂಖ್ಯೆ ಮತ್ತು ತೂಕ ಹೆಚ್ಚಿನ ಭಾಗ ನಾವು ಆಲ್ಮೋಸ್ಟ್ ಸೇಮ್ ಮೇಂಟೈನ್ ಮಾಡ್ಲಿಕ್ಕೆ ನೋಡ್ತೀವಿ. ಯೂಶ್ವಲಿ ನಾವು 1 ಹೆಣ್ಣಿಗೆ 2 ಗಂಡು ಕೊಡಬೇಕು ಅಂತ ಹೇಳ್ತೀವಿ ಬ್ರೀಡಿಂಗ್ ಮಾಡುವಾಗ. ಬಟ್ ಸಪೋಸ್ ಸಂಖ್ಯೆ ಕಡಿಮೆ ಇದ್ದಾಗ ಅಟ್ಲೀಸ್ಟ್ ನಾವು ತೂಕನಾದರೂ ಮೇಂಟೈನ್ ಮಾಡು ಒಂದು ಪ್ರೋಸೆಸ್ನಲ್ಲಿರ್ತೀವಿ. ಈ ಒಂದು ದೇಹದ ತೂಕ ಹೇಳ್ತೀರಾ? ದೇಹದ ತೂಕಕ್ಕನುಗುಣವಾಗಿ 1:1 ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ 1 ಹೆಣ್ಣಿಗೆ 1 ಗಂಡು ದೇಹದ ತೂಕ ಸಮ ಇರಬೇಕು ಅಂತ ಹೇಳ್ತೀವಿ. ನಾವು ಒಂದು ಗಂಡು ಹೆಚ್ಚಿಗೆ ಹಾಕಿದ್ರೂ ಸಮಸ್ಯೆ ಇಲ್ಲ, ಬಟ್ ಆ ಒಂದು ಅನುಪಾತದಲ್ಲಿ ನಾವು ಮಾಡಬೇಕು. ಸೆಗ್ರಿಗೇಷನ್ ನಾವು ಒಂದು ಅನುಪಾತ ಹೇಳಿದೆ ನಮಗೆ 1,500 ರಿಂದ 2,000 ಕೆಜಿ ತನಕ ನಾವು 1 ಹೆಕ್ಟೇರ್ಗೆ ಬ್ರೂಡರ್ಸ್ನ ಸೆಗ್ರಿಗೇಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಸಪೋಸ್ ನಮ್ಮಲ್ಲಿ ಕಟ್ಲಾ 1,500 ಕೆಜಿ ತೂಕದಷ್ಟಿದೆ ಅಂದರೆ 1 ಹೆಕ್ಟೇರಷ್ಟು ವಿಸ್ತೀರ್ಣನ ನಾವು ಕಟ್ಲಾ ಬ್ರೂಡರ್ಸ್ಗೆ ಅಂತಲೇ ಇಟ್ಕೊಳ್ತೀವಿ. ಸೊ 150 ರಿಂದ 200 ಕೆಜಿ ಒಂದೊಂದು ಕೊಳದಲ್ಲಿ, ಒಂದೊಂದು ಕೊಳದ ವಿಸ್ತೀರ್ಣ 0.1 ಹೆಕ್ಟೇರ್ ಅಂದರೆ 10 ಗುಂಟೆ ಅಷ್ಟು ಪ್ರದೇಶದಲ್ಲಿ 150 ರಿಂದ 200 ಕೆಜಿಯಷ್ಟು ಮೀನು ಹಾಕೊತೀವಿ. ಆ ಕೊಳದಲ್ಲಿ ಗಂಡು ಮತ್ತು ಹೆಣ್ಣು ಸಮ ಪ್ರಮಾಣದಲ್ಲಿ ಸಂಖ್ಯೆಯಲ್ಲಿ ಇಡ್ತೀವಿ. ಸಪೋಸ್ 1 ಮೀನು 5 ಕೆಜಿ ಇದೆ ಅಂದರೆ 20 ಮೀನು ಹೆಣ್ಣು ತೊಗೊತೀವಿ, 20 ಮೀನು ಗಂಡು ತೊಗೊತೀವಿ. ಅಂದರೆ ಆನ್ ಆ್ಯನ್ ಆ್ಯಾವ್ರೇಜ್ 5-5 ಕೆಜಿ ಅಂದಾಗ 200 ಕೆಜಿ ಆಗ್ತದೆ. 200 ಕೆಜಿ ಅನುಪಾತದಲ್ಲಿ ಒಂದು ಕೊಳದಲ್ಲಿ ನಾವು ಮೇಂಟೈನ್ ಮಾಡ್ತೇವೆ. ಈ ಥರ ನಾವು ಸರಿಸುಮಾರು 6 ತಿಂಗಳು ಮೇಂಟೈನ್ ಮಾಡ್ತೇವೆ. ಓಕೆ, ಅಲ್ಲ ಸಾಮಾನ್ಯವಾಗಿ ಈ ಬ್ರೀಡಿಂಗಿಗೆ ಬಳಸುವಂತಹ ಏನು ಪೇರೆಂಟಲ್ ಸ್ಟಾಕ್ ಇದೆಯಲ್ಲ, ಹೌದು, ಅವಕ್ಕೆ ವಿಶೇಷವಾದ ಆಹಾರ ಕೊಡಬೇಕು, ವಿಶೇಷವಾಗಿ ನೋಡ್ಕೋಬೇಕು ಅಂತಾರೆ, ಸತ್ಯ ಹೌದು. ಅದನ್ನ ಹೇಗೆ ಮಾಡ್ತೀರಾ ಸರ್? ಅದೇ ನಾನು ತಮ್ಗೆ ಹೇಳಿದೆ ಸರ್, ಅದಕ್ಕೆ ಆ ಕಾರಣಕ್ಕೇ ನಾವು ಸಾಂದ್ರತೆಯಲ್ಲಿ ಮೇನ್ ಕಂಟ್ರೋಲ್ ಮಾಡ್ತೀವಿ. ಅಂದರೆ ತುಂಬ ಹೆಚ್ಚು ಸಾಂದ್ರತೆ ಇಟ್ಟಾಗ ಒತ್ತಡ ಆಗ್ತದೆ, ಹಾಗಾಗಿ ನಾವು ನೀರಿನ ಗುಣಮಟ್ಟ ನೋಡಬೇಕಾಗ್ತದೆ, ಸಾಂದ್ರತೆ ನೋಡಬೇಕಾಗ್ತದೆ, ಮತ್ತು ಕೆಲವು ಬಾರಿ ರೋಗಗಳ ಸಮಸ್ಯೆ ಆಗ್ತದೆ. ಆ ಒಂದು ಸಮಸ್ಯೆನ ಹಲವಾರು ವರ್ಷಗಳಿಂದ ನಾವು ಇಲ್ಲಿ ಮಾಡಿರೋದ್ರಿಂದ ಆ ಸಮಸ್ಯೆ ಯಾಕಾಗತ್ತೆ ಅನ್ನೋ ಕಾರಣಕ್ಕೆ ನಾವು ಗೊತ್ತಿದೆ ನಮಗೆ ಯಾವ ಕಾರಣಕ್ಕೆ ಆಗ್ತಿದೆ ಅಂತೇಳಿ. ಹಾಗಾಗಿ ಮೊದಲನೇದಾಗಿ ಸಾಂದ್ರತೆನೆ ನಾವು ಕಡಿಮೆ ಮಾಡ್ಕೊಂಬಿಡ್ತೀವಿ. ಒಂದು ಹೆಕ್ಟರ್ಗೆ 1,500 ರಿಂದ 2,000 ಕೆಜಿ ಇಟ್ಕೊಂಡ್ರೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಕೆಲವು ಸಂದರ್ಭಗಳಲ್ಲಿ ಜಾಗದ ಕೊರತೆ ಇದ್ದಾಗ, ನೀವು ಸಾಂದ್ರತೆ ಹೆಚ್ಚಾದಾಗ ಸಮಸ್ಯೆ ಆಗ್ತದೆ. ಯೂಶ್ವಲಿ ನಮ್ಮ ಪ್ರಾಕ್ಟೀಸಸ್ ಏನಿದೆ ಅಂದರೆ ಎಲ್ಲ ಕನ್ವೆನ್ಷನಲ್ಲೇ ಮಾಡ್ತೀವಿ. ಟೆಕ್ನಿಕಲಿ ನಾವು ಗೊತ್ತಿದ್ರೂ ಕೂಡ ಯಾವುದೇ ರೀತಿಯ ಸ್ಟ್ರೆಸ್ ಆಗದಲ್ಲೇ ಇರಲಿ, ತಾಯಿ ಮೀನುಗಳನ್ನು ನಾವು ಜೋಪಾನ ಮಾಡಿದ್ರೆ ಅದು ಉತ್ತಮವಾದ ಗುಣಮಟ್ಟದ ಮೊಟ್ಟೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತೀವಿ, ಈ ಅನುಪಾತ 1,500 ರಿಂದ 2,000 ಕೆಜಿ ತೂಕದಷ್ಟು ಪರ್ ಹೆಕ್ಟರ್ಗೆ ಮೇಂಟೈನ್ ಮಾಡ್ತೀವಿ ಪ್ರತಿ ವಾರಕ್ಕೊಮ್ಮೆ. ಅದು ಕೂಡ ಇದೆ ಸರ್, ಅದು ಸ್ಪೆಷಲ್ ಫೀಡ್ ಅಂತ ಕೊಡ್ತೀವಿ, ಮತ್ತು ಪೆಲೆಟೆಡ್ ಫೀಡ್ ಕೊಡ್ತೀವಿ, ಅಂದರೆ ಫ್ಲೋಟಿಂಗ್ ಪೆಲೆಟೆಡ್ ಫೀಡ್ ಅಂತ ಹೇಳ್ತೀವಿ. ಅದರಲ್ಲಿ ಯೂಶ್ವಲಿ ಪ್ರೋಟೀನ್ ಪ್ರಮಾಣ 28% ಇರೋ ರೀತಿ ನಾವು ಕೊಡ್ತೀವಿ. ಅದು ಥ್ರೂ ನಮ್ಮ ಡಿಪಾರ್ಟ್ಮೆಂಟಿಂದನೇ ಟೆಂಡರ್ ಆಗ್ತದೆ, ಆ ಒಂದು ಏಜೆನ್ಸಿ ಮುಖಾಂತರ ನಮಗೆ ಪೆಲೆಟೆಡ್ ಫೀಡ್ ಬರ್ತದೆ. ಅದ್ರ ಜೊತೆಗೆ ನಾವು ವಿಶೇಷ ಆಹಾರ ಅಂತೇಳಿ ಕೊಡ್ತೀವಿ. ವಿಶೇಷ ಆಹಾರದಲ್ಲಿ ಹಿಂಡಿ, ತೌಡು, ಉದ್ದು, ಹುರುಳಿ, ಮೆಕ್ಕೆಜೋಳ, ಫಿಶ್ ಮೀಲು, ಮತ್ತು ವಿಟಮಿನ್ಸು, ಮಿನರಲ್ಸ್ ಮಿಕ್ಸ್ಚರ್ಸು, ಇವನ್ನೆಲ್ಲ ನಾವು ಕೊಡ್ತೀವಿ. ಕೊಡುವಾಗ ಅದಕ್ಕೊಂದು ಅನುಪಾತ ಇದೆ, ದೇಹದ ತೂಕದ 2% ಅಷ್ಟು ನಾವು ಆಹಾರ ಕೊಡಬೇಕು ಅಂತಿದೆ. ಇವತ್ತು ನಾವು ಸೆಗ್ರಿಗೇಷನ್ ಮಾಡಿದ್ವಿ ಅಂದರೆ ಅವತ್ತಿಂದನೇ ನಾವು ಯೂಶ್ವಲಿ ಪ್ರತಿನಿತ್ಯನೂ ನಾವು 1.5%-2% ಏನು ಸರ್ಕಾರ ನಿಗದಿ ಮಾಡಿದೆ ಆ ಒಂದು ಪ್ರಮಾಣದಲ್ಲಿ ಆಹಾರ ಕೊಡ್ತಾ ಹೋಗ್ತೀವಿ, 1.5%-2%. ಬಟ್ ಒಂದ್ಸರಿ ಸೆಗ್ರಿಗೇಷನ್ ಆದ ನಂತರ ಸ್ಪೆಷಲ್ ಫೀಡ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಸ್ಪೆಷಲ್ ಫೀಡು ಈಗ ನಾನು ತಮ್ಗೆ ಹೇಳಿದೆ, ಉದ್ದಿರ್ಬೋದು, ಹುರುಳಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಅಥವಾ ಫಿಶ್ ಮೀಲ್ ಇರ್ಬೋದು, ಅಥವಾ ವಿಟಮಿನ್ಸ್ ಮಿನರಲ್ಸ್ ಮಿಕ್ಸ್ಚರ್ ಇರ್ಬೋದು, ಇದನ್ನೆಲ್ಲ ಈಗೇನು ನಾನು 2% ಅಂತ ಹೇಳಿದ್ದೆ ಅದರಲ್ಲಿ 1%-ನ ನಾವು ಸ್ಪೆಷಲ್ ಫೀಡ್ ಅಂತ ಕೊಡ್ತೀವಿ, ಇನ್ನು 1%-ನ ಪೆಲೆಟೆಡ್ ಫೀಡ್ ಅಂತ ಕೊಡ್ತೀವಿ. ಈ ಸ್ಪೆಷಲ್ ಫೀಡ್ನ ನಾವು ಪ್ರತಿನಿತ್ಯ ಅದನ್ನು ಹಿಟ್ಟನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಕುಕ್ ಮಾಡಿ ಅದನ್ನು ಮುದ್ದೆಯ ರೂಪದಲ್ಲಿ ನಾವು ಫಿಶ್ಗೆ ಫೀಡ್ ಮಾಡ್ತೀವಿ. ನೇರವಾಗಿ ನೀರಿಗೆ ಹಾಕಿದ್ರೆ ಅದು ಸರಿಯಾಗಿ ಅದು ಬಳಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಪ್ರತಿ ಕೊಳಕ್ಕೂ ಒಂದೊಂದು ಚೀಲ ಕಟ್ತೀವಿ, ಈರುಳ್ಳಿ ಚೀಲ ಅಥವಾ ಒಂದು ಪರ್ಫೋರೇಟೆಡ್ ಚೀಲಗಳನ್ನು ತಗೊಂಡು ಆ ಮುದ್ದೆಗಳನ್ನು ನಾವು ಹಾಕ್ತೀವಿ, ಆ ಮುದ್ದೆಗಳು ಹಾಕ್ತೀವಿ. ಅದು 1% ಅದಾಕಿದ್ರೆ ಇನ್ನು 1% ಫ್ಲೋಟಿಂಗ್ ಪೆಲೆಟೆಡ್ ಫೀಡ್. ಆರೋಗ್ಯನೂ ಪರೀಕ್ಷೆ ಮಾಡ್ತಿರ್ತೀರ ಅವುಗಳದ್ದು? ಡೆಫಿನೆಟ್ಲಿ ಸರ್. ಆ್ಯಕ್ಚುಲಿ ಸರ್ ಪ್ರಾಬ್ಲಮ್ ಇರೋದು ಒಂದ್ಸರಿ ನಮ್ಮದೊಂದು ಕನ್ವೆನ್ಷನಲ್ ಥಾಟ್ ಏನಂದರೆ ನಾವು ಒಂದ್ಸರಿ ಪಾಂಡಿಗೆ ಹಾಕಿದ್ಮೇಲೆ ರಿಪೀಟೆಡಾಗಿ ನಾವು ಡ್ರ್ಯಾಗ್ ಮಾಡಿ ನೋಡ್ತಾ ಇದ್ರೆ ಸ್ಟ್ರೆಸ್ ಆಗುತ್ತೆ ಅನ್ನೋ ಒಂದು ವಾಡಿಕೆ ಇದೆ. ಕೆಲವು ಸಂದರ್ಭಗಳಲ್ಲಿ ಹಿರಿಯ ಅಧಿಕಾರಿಗಳು ಬಂದಾಗ ಪರೀಕ್ಷೆ ಮಾಡುವಂಥ ಸಂದರ್ಭ ಬಂದಾಗ ಚೆಕ್ ಮಾಡ್ತೀವಿ. ಏನು ಕಾಯಿಲೆಗಳು ಬರ್ಬೋದು ಸರ್ ಮೀನಿಗೆ? ಸರ್ ಹೆಚ್ಚಿನ ಭಾಗ ನಾವು ಬ್ರೂಡರ್ಸ್ನಲ್ಲಿ ಕಂಡುಬಂದಿರೋವಂಥದ್ದು ಅರ್ಗಿಲಸ್ ಮತ್ತು ಲರ್ನಿಯಾ ಇನ್ಫೆಕ್ಷನ್ ಅಂತೇಳಿ. ಅದು ಯಾವಾಗ ಬರುತ್ತೆ ಅಂದರೆ ನಾವು ಜೋಪಾನ ಮಾಡೋ ರೀತಿಯಲ್ಲಿ ಏನಾದರೂ ಬದಲಾವಣೆ ಆಗಿದ್ರೆ ಅಥವಾ ಸಾಂದ್ರತೆಯಲ್ಲಿ ಏನಾದರೂ ಏರುಪೇರು ಆಗಿದ್ರೆ ಅಥವಾ ನೀರಿನ ಗುಣಮಟ್ಟದಲ್ಲಿ ಏನಾದರೂ ಏರುಪೇರು ಆಗಿದ್ರೆ ಆ ಒಂದು ಸಮಸ್ಯೆ ಕಾಣುತ್ತೆ. ಬಟ್ ಯೂಶ್ವಲಿ ಮಳೆ ಬಂದ ನಂತರ ನ್ಯಾಚುರಲ್ ಆಗಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಏನಾದ್ರು ಲಸಿಕೆ ಆ ಥರದ ಏನಾದ್ರು ಇದೆಯಾ ಮೀನುಗಳಿಗೆ? ಇಲ್ಲ ಇಲ್ಲ, ಆ ರೀತಿ ಏನಿಲ್ಲ. ಅಂದ್ರೆ ಸೊ ಬರೋ ಕಾಯಿಲೆಗಳು ಸ್ವಾಭಾವಿಕವಾಗಿ ಹುಷಾರಾಗ್ತಾವ ಅಥವಾ ನೀವೇನಾದ್ರೂ? ಸ್ವಾಭಾವಿಕವಾಗಿ ಯೂಶ್ವಲಿ ಸರ್ ಕಡಿಮೆ ಸಾಂದ್ರತೆಯಲ್ಲಿ ಇದ್ದಂತ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ರೋಗಗಳು ಕಾಣ್ಬರಲ್ಲ. ನಾವು ಸಾಂದ್ರತೆ ಹೆಚ್ಚು ಮಾಡಿದಾಗ ಕಂಡು ಬರುತ್ತೆ, ಅದು ಏನು ಸಮಸ್ಯೆ ಇರುತ್ತೆ ಅದಕ್ಕೆ ತಕ್ಕನಾಗಿ ಟ್ರೀಟ್ಮೆಂಟ್ ಕೂಡ ಇದೆ. ಟ್ರೀಟ್ಮೆಂಟ್ ಅಂದ್ರೆ ಏನು ಅಂತ? ನೀರಿಗೆ ಔಷಧಿ ಹಾಕ್ತೀರಾ? ಈಗ ಫೀಡ್ ಮುಖಾಂತರ ನಾವು ಔಷಧಿಗಳನ್ನು ಕೊಡ್ತೀವಿ, ಮತ್ತೆ ಕೆಲವು ಬಾರಿ ನೀರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ, ಹಾಕ್ತೀವಿ. ಈಗ ಉದಾಹರಣೆಗೆ ಸಾಲ್ಟ್ ಇರ್ಬೋದು ಅಥವಾ ಪೊಟಾಷಿಯಂ ಪರ್ಮಾಂಗನೇಟ್ ಇರುತ್ತೆ. ಕೆಲವು ಬಾರಿ ನೀವು ಹೇಳಿದಾಗೆ ಕೆಲವು ಸಂದರ್ಭಗಳಲ್ಲಿ ನೀರಿನ ಗುಣಮಟ್ಟ ಕೆಟ್ಟಾಗಲೋ ಅಥವಾ ಸಾಂದ್ರತೆ ಹೆಚ್ಚಿದ್ದಾಗ ಕೊಳದಲ್ಲಿ ಮೀನುಗಳು ಮೇಲಾಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಯೂಶ್ವಲಿ ಬೈ ಡಿಫಾಲ್ಟ್ ನಾವು ಒಂದು ಸೆಕ್ಟರಲ್ಲಿ ಅನುಭವ ಇರೋದ್ರಿಂದ ಅಥವಾ ಆ ಒಂದು ಪ್ರೋಸೆಸ್ನಲ್ಲಿದ್ದವ್ರಿಗೆ ಎಲ್ಲರಿಗೂ ಗೊತ್ತಾಗ್ತದೆ ಇನ್ಫೆಕ್ಷನ್ ಆಗಿದೆ ಅಂತ. ಸೊ ಅಂಥ ಸಂದರ್ಭದಲ್ಲಿ ಏನು ಇನ್ಫೆಕ್ಷನ್ ಆಗಿದೆ ಅಂತ ನೋಟಿಸ್ ಮಾಡಿಕೊಂಡು ಅದಕ್ಕೆ ಯಾವ ಟ್ರೀಟ್ಮೆಂಟ್ ಬೇಕು ಕೊಡ್ತೀವಿ. ಯೂಶಲಿ ಇರುತ್ತೆ ಬೇಸಿಗೆ ಅಂತ ಬಂದಾಗ, ಸ್ವಲ್ಪ ಬಿಸಿಲು ಹೆಚ್ಚಿದ್ದಾಗ ಮತ್ತು ನೀರಿನ ಗುಣಮಟ್ಟ ಏನಾದರೂ ಏರುಪೇರಾದಾಗ ಈ ಸಮಸ್ಯೆ ಕಾಣುತ್ತೆ. ಬಟ್ ಬೈ ಡಿಫಾಲ್ಟ್ ನಾವು ಅದನ್ನು ಸರಿ ಮಾಡ್ತೀವಿ. ಓಕೆ, ಈಗ ಬ್ರೀಡಿಂಗ್ ಪ್ರೋಸೆಸ್ ಹೇಳಿ ಸರ್, ಯಾವ ಥರ ನಡೆಯುತ್ತೆ ಬ್ರೀಡಿಂಗ್? ಈಗ ಹೇಳಿದೆ ಸರ್ ತಮ್ಗೆ, ನಾನು ಒಂದು 6 ತಿಂಗಳು ನಾವು ತಾಯಿ ಮೀನುಗಳನ್ನು ಜೋಪಾನ ಮಾಡ್ತೀವಿ ಅಂತೇಳಿ. ಆ ಜೋಪಾನ ಮಾಡುವಾಗ ಕೊಡುವಂಥ ಆಹಾರದ ಬಗ್ಗೆ ಹೇಳಿದೆ, ಮತ್ತು ರೋಗಗಳು ಬಂದಾಗ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಬ್ರೀಡಿಂಗ್ ನಮಗೆ ಯೂಶಲಿ ಮೇ ಎಂಡ್ ಅಥವಾ ಜೂನ್, ಮಾನ್ಸೂನ್ ಯಾವಾಗ ಆನ್ಸೆಟ್ ಆಗ್ತದೆ ಆ ಟೈಮ್ನಲ್ಲಿ ಬ್ರೀಡಿಂಗ್ ಚಟುವಟಿಕೆ ಸ್ಟಾರ್ಟ್ ಮಾಡ್ತೀವಿ, ಶುರುವಾಗುತ್ತೆ. ಇದು ಜಾಗಕ್ಕೆ ವ್ಯತ್ಯಾಸ ಆಗ್ತದೆ. ಈ ಕರ್ನಾಟಕ ಭಾಗದಲ್ಲಿ ನಾವು ಯೂಶಲಿ ಮೇಲ್ ಸ್ಟಾರ್ಟ್ ಮಾಡಿದ್ರೆ, ವೆಸ್ಟ್ ಬೆಂಗಾಲಲ್ಲಿ ಮಾರ್ಚ್ ಏಪ್ರಿಲಲ್ಲೇ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ವಾತಾವರಣ ಅಲ್ಲಿನ ಪರಿಸರದ ಮೇಲೆ ಡಿಪೆಂಡ್ ಆಗ್ತದೆ. ನಾವು ಈ ಮೇಲಿ ನಾವು ಸ್ಟಾರ್ಟ್ ಮಾಡುವಾಗ ಬೇಡಿಕೆ ಅನುಸಾರವಾಗಿ ನಾವು ಪ್ರೊಡಕ್ಷನ್ ಸ್ಟಾಕ್ ಕೊಡ್ತೀವಿ, ಪ್ರೊಡಕ್ಷನ್ ಮಾಡ್ತೀವಿ. ಹೆಚ್ಚಿನ ಬೇಡಿಕೆ ಕಟ್ಲಾರೋಹ ಮೃಗಾಲಯ ಇರೋದ್ರಿಂದ ನಾವು ಯೂಶಲಿ ನಮಗೆ ಬರುವಂಥ ಇಂಡಿಯನ್ಸ್ ಲೋಕಲ್ ಇರ್ಬೋದು ಅಥವಾ ಕೇರಳ ಸರ್ಕಾರದಿಂದ ನಮ್ಮ ಕೇಂದ್ರಗಳಿಂದ ಹೆಚ್ಚು ಬೇಡಿಕೆ ಇರೋದ್ರಿಂದ ಅವ್ರಿಗೂ ಸಪ್ಲೈ ಮಾಡ್ತೀವಿ. ಆ ಪ್ರೋಸೆಸ್ ಏನಂದರೆ, ಗಂಡು ಮತ್ತು ಹೆಣ್ಣು ಈ ಎರಡು ಮೀನುಗಳನ್ನು ನಾನು ಹೇಳಿದೆ ತಮಗೆ, ಒಂದು 0.1 ಹೆಕ್ಟೇರ್ ಇದೆ ಅಂದರೆ 10 ಕುಂಟೆ ಇದೆ ಅಂದರೆ 150-200 ಕೆಜಿ ಒಂದು 40 ಮೀನು ಬಿಟ್ಟಿರ್ತೀವಿ. ಸೊ ಆ ಮೀನನ್ನು ನಾವು ತೊಗೊತೀವಿ, ಗಂಡು ಮತ್ತು ಹೆಣ್ಣು ಸಮ ತೂಕ ಸಮ ಪ್ರಮಾಣದಲ್ಲಿ ತೊಗೊತೀವಿ. ನಾನು ಹೇಳಿದೆ ನಿಮಗೆ ಇನಿಷಿಯಲಿ ನವಂಬರ್ನನ್ನು ನಾವು ಗುರುತು ಮಾಡಲಿಕ್ಕಾಗಲ್ಲ ಹೆಣ್ಣು ಯಾವುದು ಗಂಡು ಯಾವುದು ಅಂತೇಳಿ ಅಂತ, ಆದರೆ ಫೆಬ್ರವರಿ ನಂತರ ನಾವು ಗುರುತು ಮಾಡ್ಬೋದು ಅಂತ. ಮಾರ್ಫಾಲಜಿಕಲ್ ಚೇಂಜಸ್ ನಮಗೆ ಕಾಣ್ತದೆ ಫೆಬ್ರವರಿ ನಂತರ. ಮೇ ಎಂಡ್ ಅಥವಾ ಜೂನಿಗೆ ಪರಿಪಕ್ವವಾದ ತಾಯಿ ಮೀನುಗಳನ್ನು ನಾವು ನೋಡುವಂಥ ಸನ್ನಿವೇಶ ಸಿಗ್ತದೆ. ನಾ ಹೇಳಿದೆ ಸರ್, ಒಂದು ಪೆಟ್ರೋಲ್ ಫಿನ್ಸಲ್ಲಿ ಗಂಡನ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಪೆಟ್ರೋಲ್ ಫಿನ್ಸ್ನ ನಾವು ಮುಟ್ಟಿದಾಗ ಕಿವಿರುಗಳ ಕೆಳಗಡೆ ಇರುವಂಥ ಫಿನ್ಸ್ ಪೆಟ್ರೋಲ್ ಫಿನ್ಸ್ ಅಂದರೆ ರಫ್ ಸರ್ಫೇಸ್ ಇರುತ್ತೆ. ಸೊ ಗಂಡನ್ನ ಆಯ್ಕೆ ಮಾಡ್ಕೊಳ್ತೀವಿ. ಅದೇ ರೀತಿ ಗರ್ಭಿಣಿ ವ್ಯವಸ್ಥೆಯಲ್ಲಿರೋಂಥ ಏನು ನಾವು ಹೇಳ್ತೀವಿ ಹೊಟ್ಟೆ ತುಂಬ ತುಂಬಿಕೊಂಡಿರೋಂಥ ಹೆಣ್ಣು ಮೀನನ್ನ ತೊಗೊತೀವಿ. ತೊಗೊಂಡು ನಾವು ಇಂಡ್ಯೂಸ್ ಬ್ರೀಡಿಂಗ್ ಮಾಡ್ತೀವಿ ಸರ್. ಬ್ರೀಡಿಂಗ್ ಮಾಡಲಿಕ್ಕೆ ಒಂದು ಬ್ರೀಡಿಂಗ್ ಪೂಲ್ ಅಂತ ಇರ್ತದೆ. ಬ್ರೀಡಿಂಗ್ ಪೂಲ್ನಲ್ಲಿ ಹೆಣ್ಣು ಮತ್ತು ಗಂಡನ್ನು ಇಂಜೆಕ್ಷನ್ ಕೊಟ್ಬಿಟ್ಬಿಡ್ತೀವಿ, ಸಿಂಥೆಟಿಕ್ ಹಾರ್ಮೋನ್ ಏನು ನಾನು ಓವರ್ಟೈಡ್ ಅಂತೇಳಿ ಹೇಳಿದೆ, ಆ ಒಂದು ಇಂಜೆಕ್ಷನ್ ನಾವು ಕೊಡ್ತೀವಿ. ಇಂಜೆಕ್ಷನ್ ಕೊಡುವಾಗಲೂ ಗಂಡು ಮತ್ತು ಹೆಣ್ಣು ಎರಡಕ್ಕೂ ಕೊಡ್ತೀವಿ. ಗಂಡಿನ ಪ್ರಮಾಣ ಹೆಣ್ಣಿನ ಪ್ರಮಾಣಕ್ಕಿಂತ ಸ್ವಲ್ಪ ಕಡಿಮೆ ಇರ್ತದೆ. ಯೂಶಲಿ ಏನಾಗ್ತದೆ, ಕಟ್ಲಾಗೆ ನಾವು 0.3-0.5 ml/kg ಬಾಡಿ ವೈಟ್ ಕೊಡ್ತೀವಿ. ಅದೇ ಫಿಮೇಲಿಗೆ ಬಂದಾಗ 0.2-0.3 ml/kg ಬಾಡಿ ವೈಟ್ ಕೊಡ್ತೀವಿ. ಸಪೋಸ್ 4 kg ಹೆಣ್ಣಿದೆ ಅಂದರೆ 2 ml/fish ಕೊಡ್ತೀವಿ ನಾವು. ಸೊ ಅದೇ ನಾವು ರೋಹು ಅಂತ ಬಂದಾಗ 0.3-0.4 ತನಕ ಕೊಡಬಹುದು ಫಿಮೇಲ್ಗೆ. ಮೇಲಿಗೆ ಬಂದು 0.1-0.2 ತನಕ ಕೊಡಬಹುದು. ಅಂದರೆ ಹಿಡಿದ್ಬಿಟ್ಟೆ ಕೊಡಬೇಕು ಇವಕ್ಕೆ. ಪ್ರತಿಯೊಂದು ಮೀನುಗಳನ್ನು ಹಿಡಿದು ಪ್ರತಿಯೊಂದು ಮೀನುಗಳಿಗೂ ನಾವು ಇಂಜೆಕ್ಷನ್ ಕೊಡ್ತೀವಿ. ಕೊಟ್ಟ ನಂತರ ಬ್ರೀಡಿಂಗ್ ಪೂಲಿಗೆ ಹಾಕ್ತೀವಿ. ಬ್ರೀಡಿಂಗ್ ಪೂಲಿಗೆ ಹಾಕಿ ವಾತಾವರಣ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಅಂದರೆ ಆರ್ಟಿಫಿಷಿಯಲ್ ರೈನ್ ಕ್ರಿಯೇಟ್ ಮಾಡ್ತೀವಿ. ಸಪೋಸ್ ಮಳೆ ಇದ್ದರೆ ನ್ಯಾಚುರಲಿ ನಾವೇನು ಆ ಒಂದು ಪ್ರಕ್ರಿಯೆಗೆ ಹೋಗಲ್ಲ. ಬ್ರೀಡಿಂಗ್ ನಡೆಯೋದೇ ರಿವರೈನ್ ಕಂಡೀಷನ್ ಕ್ರಿಯೇಟ್ ಮಾಡಿದಾಗ ಮಾತ್ರ ಬ್ರೀಡಿಂಗ್ ಆಗ್ತದೆ ಅದು. ಮತ್ತು ವಾತಾವರಣ ಪೂರಕವಾಗಿರಬೇಕು, ಚಳಿ ಇರಬೇಕು, ಸ್ವಲ್ಪ ತಂಪಿರಬೇಕು, ಮಳೆ ಬೀಳೋ ಅಂಥ ವಾತಾವರಣ ಇರಬೇಕು. ಈ ಸಂದರ್ಭದಲ್ಲಿ ಅದಕ್ಕೇನು ಪ್ರಚೋದನೆ ಮಾಡಬೇಕು ಅದನ್ನೆಲ್ಲ ನಾವು ನೈಸರ್ಗಿಕವಾಗಿ ಇಲ್ಲ ಅಂದರೆ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಿ ಸ್ಪ್ರಿಂಕ್ಲರ್ ಹಾಕೋದಿರ್ಬೋದು. ಕೆಲವು ಸಂದರ್ಭಗಳಲ್ಲಿ ಬಿಸಿಲು ಹೆಚ್ಚಿದ್ದಾಗ ಐಸ್ ಕ್ಯೂಬ್ಸ್ನ ಹಾಕ್ತಾರೆ ಟೆಂಪರೇಚರ್ ರಿಡ್ಯೂಸ್ ಮಾಡಲಿಕ್ಕೆ ವಾಟ್ರದ್ದು. ಸೊ ಆ ರೀತಿ ಮಾಡಿ ಇಂಜೆಕ್ಷನ್ ಕೊಟ್ಟು ನಾವು ಬ್ರೀಡಿಂಗ್ ಪೂಲ್ಗೆ ಹಾಕಿ ಅದನ್ನು ನಾವು ಮೇಟಿಂಗಿಗೆ ಅವಕಾಶ ಮಾಡಿಕೊಡ್ತೀವಿ. ಸುಮಾರು ಯೂಶಲಿ ನಾವು ಇಂಜೆಕ್ಷನ್ ಕೊಡುವಂಥ ಸಂದರ್ಭ ಬಂದು ಮಧ್ಯಾಹ್ನ 1:30-3 ಗಂಟೆ ಒಳಗಡೆ ನಾವು ಕೊಡ್ತೀವಿ. ಇಂಜೆಕ್ಷನ್ ಕೊಟ್ಟ ನಂತರ ನಾವು ಮತ್ತೆ ಆ ಬ್ರೀಡಿಂಗ್ ಪೂಲ್ ಕಡೆಗೆ ಹೋಗೋದಿಲ್ಲ, ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೋಗೋದಿಲ್ಲ. ಸರಿ ಸುಮಾರು 4-7 ಗಂಟೆ ಆ ಒಂದು ಟೈಮ್ನಲ್ಲಿ ಅಂದರೆ ಇಂಜೆಕ್ಷನ್ ಕೊಟ್ಟ ನಂತರ ಸರಿ ಸುಮಾರು 6 ಗಂಟೆ ನಂತರ ಆ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿರೋಂಥ ಹೆಣ್ಣು ಮೊಟ್ಟೆ ಬಿಡ್ತದೆ, ಗಂಡು ಹಾಲು ಬಿಡ್ತದೆ. ಸೊ ಏನು ಹೆಣ್ಣು ಮೊಟ್ಟೆ ಬಿಡ್ತದೆ, ತುಂಬ ರಾಗಿ ಕಾಳಷ್ಟು ಸಣ್ಣದಿರ್ತದೆ. ಅದು ಫರ್ಟಿಲೈಸ್ ಆದ ನಂತರ ಮತ್ತೆ ಹಾರ್ಡನಿಂಗ್ ಆಗ್ತದೆ ನೀರಿನಲ್ಲಿರೋದ್ರಿಂದ. ಆಮೇಲೆ ರಾತ್ರಿಯೆಲ್ಲ ನಾವು ಅದೇ ವಾತಾವರಣದಲ್ಲೇ ಬಿಟ್ಟಿರ್ತೀವಿ. ಈ ಇಂಜೆಕ್ಷನ್ ನಾವು ಮಧ್ಯಾಹ್ನ ಕೊಟ್ಟಿದ್ದೀವಿ ಅಂದರೆ ಬೈ ಡಿಫಾಲ್ಟ್ 8-9 ನನಗೆ ಈ ಒಂದು ಫರ್ಟಿಲೈಸೇಷನ್ ಪ್ರೊಸೆಸ್ ಎಲ್ಲ ಮುಗಿದು ಎಗ್ಸು ಮತ್ತು ಮಿಲ್ಟೆಲ್ಲ ಬಂದು ಫರ್ಟಿಲೈಸ್ ಆಗಿರ್ತದೆ. ಈ ಎಗ್ಸು ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಸೋರಿ ಸುಮಾರು ಒಂದು 6 ಗಂಟೆ ಅಷ್ಟೊತ್ತಿಗೆ ಎಗ್ಸನ್ನು ಲಿಫ್ಟ್ ಮಾಡ್ತೀವಿ. ಲಿಫ್ಟ್ ಮಾಡಲಿಕ್ಕೆ ನಾವು ಏನು ಮಾಡ್ಕೊಂಡಿರ್ತೀವಿ ಅಂದರೆ ಬ್ರೂಡರ್ಸ್ನ ಫಸ್ಟು ತಕ್ಕೊಳ್ತೀವಿ. ಎಗ್ಗು ಮತ್ತು ಬ್ರೂಡರ್ಸು ಎಲ್ಲ ಒಂದೇ ಕಡೆ ಇರ್ತದೆ. ಬ್ರೂಡರ್ಸ್ ತೆಗೆದು ಆ ಬ್ರೂಡರ್ಸ್ನ ನಾವು ಸ್ಪೆಂಟ್ ಅಂತ ಹೇಳ್ತೀವಿ. ಅಂದರೆ ಈ ವರ್ಷದ ಅದ್ರದ್ದು ಬ್ರೀಡಿಂಗ್ ಆ್ಯಕ್ಟಿವಿಟೀಸ್ ಮುಗಿಯುತ್ತೆ. ಆ ಮೀನುಗಳನ್ನ ನಾನು ತಮ್ಮ ಹೇಳಿದಾಗೆ ಗಂಡಿಗೆ ಒಂದು ಕೊಳ ಮಾಡ್ಕೊಂಡಿರ್ತೀವಿ, ಹೆಣ್ಣಿಗೆ ಒಂದು ಕೊಳ ಮಾಡ್ಕೊಂಡಿರ್ತೀವಿ, ಅಲ್ಲಿಗೆ ಹಾಕ್ತೀವಿ. ಅದನ್ನು ನಾವು ಮುಂದೆ ತೆಗೆಯೋದು ನವಂಬರ್ ನಂತರನೇ. ಸೆಗ್ರಿಗೇಷನ್ ಪ್ರೊಸೆಸ್ ಅಂತ ಏನು ಹೇಳಿದೆ ಆ ಸಂದರ್ಭದಲ್ಲಿ ಅಷ್ಟೇ ನಾವು ತೆಗೆಯೋದು. ಅಲ್ಲಿ ತನಕ ಒಂದೇ ಸರಿನ ಒಂದು ಒಂದು ತಳಿನ ಒಂದು ಮೀನನ್ನು ನಾವು ಸರಿಸುಮಾರು 5-6 ವರ್ಷದ ತನಕ ಒಳ್ಳೆ ಈಲ್ಡ್ ಕೊಡ್ತದೆ. ಒಂದು ವರ್ಷಕ್ಕೆ ಒಂದೇ ಸರಿ. ಅದು ಯಾವುದು? ಭಾರತೀಯ ಗೆಂಡೆ ಜಾತಿ ಮೀನುಗಳು. ಆದ್ರೆ ಸಾಮಾನ್ಯ ಗೆಂಡೆ ಅಂತ ಬಂದಾಗ 2-3 ಬಾರಿ ನಾವು ಬಳಸ್ತೇವೆ. ಅದೇನೋ ಹೇಳ್ತಾ ಇದ್ರಿ ಹೇಳಿ ಸರ್. ಸೆಪರೇಟ್ ಮಾಡ್ತೀರಿ ಮೀನನ್ನ? ಸೆಪರೇಟ್ ಮಾಡ್ತೀವಿ, ಮೊಟ್ಟೆನ ತೆಗಿತೀವಿ. ಮೊಟ್ಟೆ ತೆಗೆದ ನಂತರ ನಮಗೆ ಅದನ್ನು ತೆಗೆದು ಹ್ಯಾಚರಿ ಇರುತ್ತೆ, ಅದನ್ನು ಚೈನೀಸ್ ಹ್ಯಾಚರಿ ಅಂತ ಹೇಳ್ತೀವಿ. ಚೈನೀಸ್ ಹ್ಯಾಚರಿ ಅಂತ ಹ್ಯಾಕ್ ಹೇಳ್ತೀವಿ ಅಂದರೆ ಆ ಒಂದು ತಂತ್ರಜ್ಞಾನನ ಬೆಳಕಿಗೆ ತಂದದ್ದು ಮತ್ತು ಆ ಒಂದು ತಂತ್ರಜ್ಞಾನನ ಎಲ್ಲ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದು ಚೈನೀಸ್. ಆದ್ದರಿಂದ ಅದೊಂದು ಚೈನೀಸ್ ಹ್ಯಾಚರಿ ಅಂತಲೇ ಹೇಳ್ತೀವಿ. ಆ ಚೈನೀಸ್ ಹ್ಯಾಚರಿಯಲ್ಲಿ ಎಗ್ ಲೋಡ್ ಮಾಡ್ತೀವಿ. ಅಲ್ಲ, ಮೊಟ್ಟೆ ಗುರುತಿಸುವಷ್ಟು ಬಂದಿರುತ್ತೆ ಸರ್? ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಸರ್. ತಮಗೆ ಫಸ್ಟ್ ನಾನು ಹೇಳಿದ್ನಲ್ಲ, ರಾಗಿ ಕಾಳಿನ ಗಾತ್ರ, ಫಸ್ಟ್ ರಾಗಿನ ಕಾಳದ ಗಾತ್ರ ಇರ್ತದೆ. ಫರ್ಟಿಲೈಸ್ಡ್ ಆದ ನಂತರ ಅದು ಸಬಕ್ಕಿ ಗಾತ್ರಕ್ಕೆ ಬರ್ತದೆ. ಅದ್ರದ್ದು ಇನ್ನೊಂದು ನಾನು ತಮ್ಗೆ ಹೇಳೋದು ಮರ್ತೆ, ಅದ್ರದ್ದು ಒಂದು ಫೀಕಂಡಿಟಿ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿ ಒಂದು ತಳಿಗೂ ಪರ್ ಕೆಜಿ ಬಾಡಿ ವೇಟ್ಗೆ ಇಷ್ಟು ಮೊಟ್ಟೆ ಬಿಡಬಹುದು ಅನ್ನೋ ಒಂದು ಅಂದಾಜಿದೆ. ಕಟ್ಲ ಅಥವಾ ರೋಹು ಬ್ರಿಗಲ್ ಯಾವುದೇ ಇರಲಿ, ಕಟ್ಲ ಸರಿಸುಮಾರು 1-1.5 ಲಕ್ಷ ತನಕ ಮೊಟ್ಟೆ ಬಿಡ್ತದೆ. 1 ಕೆಜಿ ತೂಕದಂತ ಮೀನುಗಳು ಅದೇ ಒಂದು 4 ಕೆಜಿ ತೂಕ ಇದೆ ಅಂದ್ರೆ ನಾವು ಆ ಒಂದು ಮೀನಿಂದ ಒಂದು 6 ಲಕ್ಷ ಮೊಟ್ಟೆ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಪೋಸ್ ನಾವು 4 ಮೀನು ತಗೊಂಡಿದ್ರೆ 4 ಕೆಜಿ ತೂಕದ್ದು 16 ಕೆಜಿ ಅಂದರೆ 16x multiply ಆ ರೀತಿ 1 ಕೆಜಿ ತೂಕಕ್ಕೆ 1-2 ಲಕ್ಷ ತನಕ ಮೊಟ್ಟೆ ಬರ್ತದೆ. ಈ ರೋಹುವಲ್ಲಿ ಸ್ವಲ್ಪ ಹೆಚ್ಚಿಗೆ ಸಿಗ್ತದೆ. ಕಟ್ಲಾದಲ್ಲಿ 1-1.5 ಆದರೆ ರೋಹುವಲ್ಲಿ 1.5-2 ತನಕ ಸಿಗ್ತದೆ. ಅಷ್ಟೇ ತೂಕದ ಗಂಡು ಅಷ್ಟು ಮೊಟ್ಟೆಗಳನ್ನು ಫಲಿಸುವಷ್ಟು ಇದನ್ನು ಮಿಲ್ಟ್ ಕೊಡ್ತದೆ. ಹೌದು ಹೌದು, ಗಂಡು ಮತ್ತು ಹೆಣ್ಣನ್ನು ನಾವು ತೆಗೆದಾಗ ನಾವು ಬರೀ ಗಂಡು ಹಿಡ್ಕೊಂಡ್ರೆ ಸಾಕು, ಮಿಲ್ಟ್ ಹೊರಗಡೆ ಬರ್ತಾ ಇರುತ್ತೆ ಹಾಲು. ಅಂದರೆ ಅಷ್ಟು ತಾಕತ್ತಾಗಿರ್ತದೆ. ಹೆಣ್ಣು ಕೂಡ ಅಷ್ಟೇ ಮೆಚೂರ್ಡ್ ಇರೋ ಅಂತಲೇ ತೊಗೊತೀವಿ. ಬ್ರೀಡಿಂಗ್ ಆಗ್ತಾಗ ನಾವು ಇಂಜೆಕ್ಷನ್ ಕೊಡಲಿಕ್ಕೆ ಹೊರಗಡೆ ಬರ್ತಿರತ್ತೆ. ನಮಗೆ ಮಿಲ್ಟ್ ಲಾಸ್ ಆಯ್ತಲ್ಲ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಿರ್ತೀವಿ, ಬಟ್ ಲಾಸ್ ಆಗೋದಿಲ್ಲ, ಒಳಗಡೆ ಸಾಕಷ್ಟು ಇರ್ತದೆ. ಅಷ್ಟು ಫಸಲು ಅದನ್ನೇನು ಫರ್ಟಿಲೈಸ್ ಮಾಡೋ ಅಷ್ಟು ಸಾಮರ್ಥ್ಯ. ಬೀಜನ ಹೊರಗಡೆ ತೆಗಿತೀರಿ ಅಂದ್ರೆ ಅದಕ್ಕೇನು ಬೇರೆ ಒಂದು ಇದನ್ನ ಇಟ್ಕೊಂಡು ಬಲೆ ತರದ ಇಟ್ಕೊಂಡಿರ್ತೀರಾ ಅಥವಾ ಹೇಗೆ? ಇಲ್ಲ, ಬಲೆ ಏನಿಲ್ಲ. ನಾವೊಂದು ನಾನು ತಮ್ಗೆ ಹೇಳಿದೆ ಅದೊಂದು ಹಾಪ ಬಟ್ಟೆ ಇರ್ತದೆ ಅಥವಾ ಬ್ರೀಡಿಂಗ್ ಪೂಲ್ ಅಂತ ಏನು ಹೇಳಿದೆ, ಅಲ್ಲಿ ಗಂಡು ಮತ್ತು ಹೆಣ್ಣನ್ನು ಹಾಕ್ತೀವಿ, ಒಂದು ನೈಲಾನ್ ಬಟ್ಟೆ. ಸೊ ಅಲ್ಲಿ ನಾವು ಗಂಡು ಹೆಣ್ಣನ್ನು ಹಾಕಿದಾಗ ಒಂದ್ಸರಿ ಫರ್ಟಿಲೈಸ್ ಆದ ನಂತರ ನಾವು ಮಾರ್ನಿಂಗ್ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಇಂಜೆಕ್ಷನ್ ಕೊಟ್ಟಿದ್ರೆ ನಾಳೆ ಬೆಳಗ್ಗೆ 6-7 ಗಂಟೆ ಆಸ್ಪಾಸಿಗೆ ಮೊಟ್ಟೆಗಳನ್ನು ತೆಗಿತೀವಿ. ಮೊದಲನೇದಾಗಿ ಗಂಡನ್ ಮೀನುಗಳನ್ನು ತೆಗಿತೀವಿ. ಮೀನುಗಳು ತೆಗೆದ ನಂತರ ಮೊಟ್ಟೆ ಎಲ್ಲ ಹಾಪದಲ್ಲೇ ಇರ್ತದೆ. ಸೊ ಹಾಪದಲ್ಲಿ ನಾವು ಕಲೆಕ್ಟ್ ಮಾಡ್ಕೊಳ್ತೇವೆ. ಅದನ್ನ ಥ್ರೂ ಕ್ರೇಟ್ಸಿಗೆ ಹಾಕ್ಕೊಂಡು ತೊಗೊಂಡೋಗಿ ಹ್ಯಾಚರಿಗೆ ಹಾಕ್ತೀವಿ. ಒಂದೊಂದು ಹ್ಯಾಚರಿ ಕೆಪಾಸಿಟಿ ನಮ್ಮಲ್ಲಿ 5 ಹ್ಯಾಚರಿಗಳಿದೆ. ಒಂದೊಂದು ಬಾರಿಗೆ ನಾವು 50-70 ಲಕ್ಷ ಮೊಟ್ಟೆ ಹಾಕೋ ಅಷ್ಟು ಕೆಪಾಸಿಟಿ ಇರುವಂಥ ಹ್ಯಾಚರಿಗಳಿದೆ. ಸೊ ಆ ಥರ 5 ಹ್ಯಾಚರಿ ಇದೆ. ಎಟ್ ಎ ಟೈಮ್ ನಾವು ಒಂದು ಸರಿಯಾದ ಪ್ರಮಾಣದಲ್ಲಿ ನಮಗೆ ಇಂಡೆಂಟ್ಗಳು ಸಿಕ್ಕಿದ್ರೆ ಒಂದೇ ಟೈಮ್ ನಾವು 2.5-3 ಕೋಟಿಯಷ್ಟು ಸ್ಪಾನ್ ಕೊಡೋ ಅಷ್ಟು ಸಾಮರ್ಥ್ಯ ಒಂದೇ ಟೈಮ್ಗೆ ಅವಕಾಶ ಇದೆ. ಬಟ್ ನಮ್ಮಲ್ಲಿ ಬೇಡಿಕೆ ಎಷ್ಟಿದೆ ಅದರ ಅನುಗುಣವಾಗಿ ನಾವು ಪ್ರಕ್ರಿಯೆಯಲ್ಲಿ ಇರ್ತೀವಿ. ಹ್ಯಾಚರಿಗೆ ಹಾಕಿದ ಮೇಲೆ ಏನು ಪ್ರೊಸೆಸ್? ಹ್ಯಾಚರಿಗೆ ಹಾಕಿದ ನಂತರ ಏನು ಫರ್ಟಿಲೈಸ್ಡ್ ಎಗ್ಸ್ ಇರುತ್ತೆ ಅದನ್ನು ನಾವು ಸೆಟ್ಲ್ ಆಗ್ದಲ್ಲೇ ಇರೋ ರೀತಿ ನೋಡ್ಕೊಳ್ತೀವಿ. ಅಂದರೆ ಹ್ಯಾಚರಿಲಿ 2 ಕಂಪಾರ್ಟ್ಮೆಂಟ್ ಇರುತ್ತೆ, ಒಂದು ಔಟರ್ ಸ್ಟ್ರಕ್ಚರ್, ಒಂದು ಇನ್ನರ್ ಸ್ಟ್ರಕ್ಚರ್. ಇನ್ನರ್ ಸ್ಟ್ರಕ್ಚರ್ಗೆ ಯಾವ ರೀತಿ ಮಾಡಿರ್ತೀವಿ ಅಂದರೆ ನೀರು ಸರ್ಕ್ಯುಲರ್ ಹ್ಯಾಚರಿ ಇರೋದ್ರಿಂದ ನೀರು ಸುತ್ತಾ ಇರುತ್ತೆ, ಮಧ್ಯೆ ಒಂದು ನೈಲಾನ್ ನೆಟ್ ಹಾಕಿರ್ತೀವಿ. ಸೊ ಎಗ್ಸು ರೊಟೇಟ್ ಆಗ್ತಾ ಇರುತ್ತೆ, ಹೊರಗಡೆಗೆ ನೀರು ಪಾಸ್ ಆಗ್ತಾ ಇರುತ್ತೆ. ಅದು ಎಗ್ ಏನಾಗುತ್ತೆ, ಮಾರ್ನಿಂಗ್ ಲೋಡ್ ಮಾಡಿದ್ರೆ ಅದು 18-24 ಗಂಟೆ ತಗೊಳ್ಳಿತ್ತು ಹ್ಯಾಚ್ ಆಗಲಿಕ್ಕೆ, ಒಡೆಯಕ್ಕೆ, ಮೊಟ್ಟೆಯಿಂದ ಮರಿ ಹೊರಗಡೆ ಬರಲಿಕ್ಕೆ. ಆ ಒಂದು ಪ್ರಕ್ರಿಯೆಯಲ್ಲಿ ನಾವು ನೀರಿನ ಪ್ರಮಾಣ ಅಥವಾ ನೀರಿನ ಹರಿವು ಹೆಂಗಿರುತ್ತೆ ಅಂದರೆ ಯಾವುದೇ ಮೊಟ್ಟೆ ಕೂಡ ಕೆಳಗಡೆ ಸೆಟ್ಲ್ ಆಗಬಾರ್ದು ಹ್ಯಾಚರಿಲಿ, ಆ ರೀತಿ ನೋಡ್ಕೊಳ್ತೇವೆ. ಯಾಕೆ ಹಾಗೆ? ಸೆಟ್ಲ್ ಆಯಿತು ಅಂದರೆ ಮೊಟ್ಟೆ ಲಾಸ್ ಆಗ್ತದೆ, ಅಂದರೆ ಇನ್ ಟರ್ಮ್ಸ್ ಆಫ್ ನಂಬರ್ಸಲ್ಲಿ ನಮಗೆ ಕಡಿಮೆ ಆಗ್ತದೆ. ಅಂದರೆ ಹರಿಯೋ ನದಿ ನೀರಿನ ವಾತಾವರಣ ಕ್ರಿಯೇಟ್, ಹೌದು ಹರಿಯೋ ನೀರಿನ ವಾತಾವರಣ ಕ್ರಿಯೇಟ್ ಮಾಡ್ತೀವಿ, ಆಕ್ಸಿಜನ್ ಪ್ರಮಾಣ ಹೆಚ್ಚಿರ್ತದೆ, ಮತ್ತೆ ಮೊಟ್ಟೆ ಯಾವುದೇ ರೀತಿ ಸೆಟ್ಲ್ ಆಗೋದಿಲ್ಲ. ಒಂದ್ಸರಿ ಹ್ಯಾಚ್ ಆದ ನಂತರ ಅದನ್ನು ನಾವು 3 ದಿನ ಅದೇ ಹ್ಯಾಚರಲ್ಲೇ ಇಡ್ತೀವಿ. ಅಂದರೆ ಯುವಕ್ ಸ್ಯಾಕ್ ಇರ್ತದೆ ಇನಿಷಿಯಲಿ, ಅದಕ್ಕೆ ಯಾವುದೇ ರೀತಿಯ ಹ್ಯಾಚ್ ಆದ ನಂತರ ಅದಕ್ಕೆ ಬಾಯ್ ಆಗಲಿ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಏನು ಡೆವಲಪ್ ಆಗಿರೋದಿಲ್ಲ. 3 ದಿನ ತನಕ ಬಿಟ್ಟಾಗ ಅದರಲ್ಲಿ ಯುವಕ್ ಸ್ಯಾಕ್ ಅಬ್ಸರ್ವ್ ಆಗ್ತದೆ. 2ರಿಂದ 3ನೇ ದಿನಕ್ಕೆ ಅದಕ್ಕೆ ಮೌತ್, ಇಂಟೆಸ್ಟೈನ್ ಮತ್ತು ಸ್ಟಮಕ್ ಈ ರೀತಿಯೆಲ್ಲ ಡೆವಲಪ್ ಆಗ್ತಾ ಹೋಗ್ತದೆ. ಸೊ ಅಲ್ಲಿಗೆ ನಾವು 4ನೇ ದಿನಕ್ಕೆ ಆ ಹ್ಯಾಚರಿಯಿಂದ ಮರಿಗಳನ್ನು ತೆಗಿತೀವಿ. ಆ ಮರಿಗಳನ್ನು ನಾವು ಸ್ಪಾನ್ ಅಂತ ಹೇಳ್ತೀವಿ. ಮೊಟ್ಟೆ ನಾವು ಇವತ್ತು ಸೋಮವಾರ ನಾವು ಏನಾದರೂ ಬ್ರೀಡಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದರೆ ಮಂಗಳವಾರಕ್ಕೆ ಹ್ಯಾಚರಿಗೆ ಹಾಕ್ತೀವಿ, ಎಗ್ ಲೋಡ್ ಮಾಡ್ತೀವಿ. ಮಂಗಳವಾರದಿಂದ ಶನಿವಾರ ತನಕ ಹ್ಯಾಚರಲ್ಲಿ ಇಡ್ತೀವಿ. ಯಾಕೆಂದರೆ ಮಂಗಳವಾರ ನಾವು ಹಾಕಿದಾಗ ಬೈ ಡಿಫಾಲ್ಟ್ 1 ದಿನ ತೊಗೊಳುತ್ತೆ ಹ್ಯಾಚ್ ಆಗಲಿಕ್ಕೆ. ಬುಧವಾರಕ್ಕೆ ನಮಗೆ ಏನು ಹ್ಯಾಚ್ಲಿಂಗ್ಸ್ ಇರುತ್ತೆ ಅದನ್ನು ಸ್ಯಾಟರ್ಡೆ ತನಕ ಮೇಂಟೈನ್ ಮಾಡಿಕೊಂಡು ಸ್ಯಾಟರ್ಡೆ ಯಾವಾಗ ಅದಕ್ಕೆ ತನ್ನ ಸಾಮರ್ಥ್ಯದ ಮೇಲೆ ಫೀಡ್ ಮಾಡಲಿಕ್ಕೆ ಆಗ್ತದೆ ಅಂತ ಖಾತ್ರಿ ಆಗ್ತದೆ ಆ ಟೈಮ್ನಲ್ಲಿ ನಾವು ವಿತರಣೆ ಮಾಡ್ತೀವಿ. ಅಲ್ಲಿವರೆಗೂ ಅದು ಆಹಾರನೇ ತಿನ್ನಲ್ವೇ? ಇಲ್ಲ, ಯುವಕ್ ಸ್ಯಾಕ್ನ ಇರೋದ್ರಿಂದ ನ್ಯಾಚುರಲ್ ಆಗಿ ಅದು ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. 5ನೇ ದಿನಕ್ಕೆ ನಾನು ಹೇಳಿದಾಗೆ ತಯಾರಿ ಮಾಡ್ಕೊತೀವಿ ಕೊಳಗಳನ್ನು. ಈ ಮರಿಗಳನ್ನು ಬಿಡ್ಲಿಕ್ಕಿಂತ ಮುಂಚೆ ಸುಮಾರು 5ರಿಂದ 6 ದಿನದ ಹಿಂದೆ ನಾವು ಮೆನ್ಯೂರಿಂಗ್ ಮಾಡ್ತೀವಿ ಕೊಳಗಳನ್ನು. ಪ್ಲಾಂಕ್ಟನ್ ಫೀಡ್ ಮಾಡುತ್ತೆ ಅನ್ನೋ ಕಾರಣಕ್ಕೆ, ನ್ಯಾಚುರಲ್ ಫೀಡ್ ಅಂದರೆ ಫೈಟೋಪ್ಲಾಂಕ್ಟನ್, ಝೂ ಪ್ಲಾಂಕ್ಟನ್ ಈ ರೀತಿ ಏನು ಹೇಳ್ತೀವಿ ಆ ಪ್ಲಾಂಕ್ಟನ್ ಉತ್ಪತ್ತಿಗೋಸ್ಕರ ಕೊಳಗಳನ್ನು ಮೊಟ್ಟೆ ಹ್ಯಾಚರಿಗೆ ಹಾಕಿದ ದಿನವೇ ನಮಗೆ ಎಷ್ಟು ಸ್ಪಾನ್ ಸಿಗುತ್ತೆ, ಹೊರಗಡೆ ಎಷ್ಟು ಕೊಡೋದಿರುತ್ತೆ, ಮತ್ತು ನಾವು ಎಷ್ಟು ಮರಿಗಳನ್ನು ನಮ್ಮ ಕೇಂದ್ರದಲ್ಲಿ ಸಾಕ್ಬೋದು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಕೊಳಗಳನ್ನು ತಯಾರಿ ಮಾಡ್ತೀವಿ. ಅದಕ್ಕೂ ಕೂಡ ಒಂದು ಸಾಂದ್ರತೆ ಇದೆ. ಈ ಸ್ಪಾನ್ ಅನ್ನೋದು 200 ml ಬೀಕರಲ್ಲಿ 100,000 ಸಂಖ್ಯೆ ಇರ್ತದೆ. 200 ml ಅಲ್ಲಿ 100,000. ನಾವು ಸಪೋಸ್ ಸೋಮವಾರ ನಾವು ಇಂಜೆಕ್ಷನ್ ಕೊಟ್ಟಿದ್ದು ಒಂದು 20 kg ತೂಕದಷ್ಟು ನಾವು ಮೀನು ತೊಗೊಂಡಿದ್ರೆ ನಮಗೆ ಸರಿಸುಮಾರು 35-40 lakh ಮೊಟ್ಟೆ ಬರ್ತದೆ. ಆ ಮೊಟ್ಟೆನ ನಾವು ಹ್ಯಾಚರಿಯಲ್ಲಿ ಲೋಡ್ ಮಾಡ್ತೀವಿ. ಕೆಲವು ಸಂದರ್ಭಗಳಲ್ಲಿ ಫರ್ಟಿಲೈಸೇಷನ್ ಪ್ರಮಾಣ ಎಲ್ಲೋ 5-10% ಮೈನಸ್ ಆದರೂ ನಮಗೆ ಅಟ್ಲೀಸ್ಟ್ ನಾವು ಒಂದು 30-35 lakh ಸ್ಪಾನ್ ಕೂಡ ಅಷ್ಟು ನಮ್ಮಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಅನುಗುಣವಾಗಿ ಇಂಡೆಂಟ್ಗಳು ತಗೊಂತೀವಿ ನಾವು. ಬ್ರೀಡಿಂಗಿಗೆ ಉಪಯೋಗಿಸ್ತಿರಲ್ಲ ಮೀನು, ತಾಯಿ ಮೀನು ಎಷ್ಟು ವರ್ಷ ಉಪಯೋಗಿಸ್ತಿರ? ಅದನ್ನು ಹೇಳದ್ನಲ್ಲ, ಹೇಳಿದೆ ಒಂದು 4ರಿಂದ 5 ಬಾರಿ ನಾವು ಯೂಸ್ ಮಾಡ್ತೀವಿ. ಅದಾದ ನಂತರ ಏನಾಗ್ತದೆ, ನಮ್ದು ಒಂದು ಕಲ್ಲಿಂಗ್ ಅಂತ ಪ್ರೋಸೆಸ್ ಇದೆ, ಅದನ್ನು ನಾವು ಸರ್ಕಾರ ನಿಗದಿ ಮಾಡಿರುವಂಥ ಪ್ರೈಸ್ಗೆ ಹೊರಗಡೆ ಕೊಟ್ಟು ಮತ್ತೆ ಹೊಸ ಬ್ರೂಡರ್ಸ್ನ ಡೆವಲಪ್ ಮಾಡ್ಕೊಳ್ತೀವಿ. ಬಟ್ ಯಾವುದೇ ಕಾರಣಕ್ಕೂ ಕೂಡ ನಮಗೇನು ನಮ್ಮ ವಿಸ್ತೀರ್ಣಕ್ಕೆ ಅನುಗುಣವಾಗಿ ನಾವು ಬ್ರೂಡರ್ಸ್ನ ಮೇಂಟೈನ್ ಮಾಡೇ ಮಾಡ್ತೇವೆ. ಅಂದರೆ ತಾಯಿ ಮೀನುಗಳು ನಿಮ್ಮ ಹತ್ರ ಸದಾ ಇರುತ್ತೆ? ಸದಾ ಇರುತ್ತೆ, ಯಾವತ್ತೂ ಕೂಡ ಕಡಿಮೆ ಆಗೋಲ್ಲ. ಸಪೋಸ್ ಆ ರೀತಿ ಕಡಿಮೆ ಆಯಿತು ಅಂತ ಬಂದರೆ ನಾವು ಇಮಿಡಿಯೇಟ್ ಆಗಿ ಅದನ್ನು ಪ್ರೊಕ್ಯೂರ್ ಮಾಡೋ ಒಂದು ವ್ಯವಸ್ಥೆ ಮಾಡ್ಕೊಳ್ತೀವಿ ಹೊರಗಡೆ ರೈತರ ಕಡೆಯಿಂದ ಇರ್ಬೋದು, ಈ ರೀತಿ ಕಲ್ಚರ್ ಯಾರು ಮಾಡ್ತಿರ್ತಾರೆ ಅವ್ರ ಕಡೆ, ಅಥವಾ ನಮಗೇನು ಹಿಂದೆ ಕೆಲವು ಬ್ರೀಡಿಂಗ್ ಸೆಂಟರ್ಸ್ ನಮ್ಮ ಹೆಸರುಘಟ್ಟ ಅಂತ ಹೇಳಿದೆ ಆ ಕೇಂದ್ರದಿಂದ ನಮಗೆ ಬೇರೆ ಬೇರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಸಿಂದ ತರಿಸಿರುವಂಥ ಇಯರ್ಲಿಂಗ್ಸ್ನ ನಾವು ಡೆವಲಪ್ ಮಾಡ್ತಾ ಇರ್ತೀವಿ. ಸೊ ಇದು ತೆಗೆದ್ರೆ ಮತ್ತೆ ಆಲ್ಟರ್ನೇಟಿವ್ ನಾವು ಇನ್ನೊಂದು ಸೆಟ್ ಆಫ್ ಬ್ರೂಡರ್ಸ್ ರೆಡಿ ಇರುತ್ತೆ, ಆ ರೀತಿ ಮೇಂಟೈನ್ ಮಾಡ್ತಾರೆ. ಯಾವಾಗಲೂ ತಾಯಿ ಮೀನುಗಳು ನಿಮ್ಮಲ್ಲಿ ಲಭ್ಯ ಇರ್ತವೆ? ಇರುತ್ತೆ, ಬ್ರೀಡಿಂಗು ನಿರಂತರವಾಗಿ ನಡೀತಾ ಇರುತ್ತೆ. ಹೌದು ಅಲ್ವಾ? ಈ ರೀತಿ ನಾವು ಕಟ್ಲಾ, ರೋಹು, ಮೃಗಾಲ್ ಏನು 3 ತಳಿಗಳು ಹೇಳಿದೆ, ಇದು 3 ತಿಂಗಳು ಇರುತ್ತೆ ಪ್ರಕ್ರಿಯೆ, ಜೂನ್, ಜುಲೈ, ಆಗಸ್ಟ್. ತದನಂತರ ಅದರದ್ದು ಈವನ್ ನಾವು ಯೂಸ್ ಮಾಡಿಲ್ಲ ಅಂದರೂ ಕೂಡ ಸಹಜವಾಗಿ ಅದು ಹೊಟ್ಟೆ ಕರಗ್ತಾ ಹೋಗ್ತದೆ. ಸೊ 3 ತಿಂಗಳು ಬಳಸ್ತೀವಿ. 3 ತಿಂಗಳ ನಂತರ ಕಾಮನ್ ಕಾರ್ಪ್ ಅಂತ ಏನು ಹೇಳಿದೆ ಆ ವೆರೈಟಿನ ನಾವು ಕಾನ್ಸಂಟ್ರೇಟ್ ಮಾಡ್ತೇವೆ ಸಾಮಾನ್ಯ ಗೆಂಡೆ. ಈಗೆಲ್ಲ ಬ್ರೀಡಿಂಗ್ ಎಲ್ಲ ಮುಗಿದ ಮೇಲೆ ಅದನ್ನು ಸುಮ್ಮನೆ ಮಾಮೂಲಿಯಾಗಿ ಸಾಕ್ತೀರಾ ಅಥವಾ ಅಲ್ಲೂ ಕೂಡ ವಿಶೇಷವಾದ ಆಹಾರ ಕೊಡ್ತಿರ್ತೀರಾ? ಅದು ವಿಶೇಷ ಆಹಾರ ಕೊಡೋದಿಲ್ಲ, ಪೆಲೆಟೆಡ್ ಫೀಡ್ ಕೊಡ್ತೀವಿ. ಪೆಲೆಟೆಡ್ ಫೀಡ್ ಏನು ಸರ್ಕಾರ ನಿಗದಿ ಮಾಡಿದೆ ಆ ಒಂದು ಪರ್ಸೆಂಟೇಜ್ನಲ್ಲಿ ನಾವು ಅಪ್ ಟು ನವಂಬರ್ ಡಿಸೆಂಬರ್ ತನಕ ಕೊಡ್ತೀವಿ, ಮತ್ತು ಜನವರಿಯಿಂದ ಯಥಾ ಪ್ರಕಾರ ಈ ಮೀನುಗಳನ್ನು ಮತ್ತೆ ವಿಶೇಷ ಆಹಾರ ಮತ್ತು ಪೆಲೆಟೆಡ್ ಫೀಡ್ ಎರಡನ್ನೂ ಯೂಸ್ ಮಾಡ್ಕೊಂಡು ಕೊಡ್ತಾ ಹೋಗ್ತೀವಿ. ಭಾಳ ಚೆನ್ನಾಗಿದೆ. ಈ ರೀತಿ ನಾವು ನಮ್ಮ ಕೇಂದ್ರದಲ್ಲಿ ಕಳೆದ ಕೆಲವು ವರ್ಷಗಳಿಂದ 12-15 crore ಸ್ಪಾನ್ ಮೀನುಮರಿಗಳನ್ನು ಉತ್ಪಾದನೆ ಮಾಡಿ ಕೊಡ್ತಾ ಇದ್ದೀವಿ. ಅದೇ ರೀತಿ ನುಗು ಅಂತ ಇನ್ನೊಂದು ಮೀನುಮರಿ ಉತ್ಪಾದನಾ ಕೇಂದ್ರ ಇದೆ, ಅವರು ಕಳೆದ ವರ್ಷ 20 crore ಮೀನುಮರಿ ಉತ್ಪಾದನೆ ಮಾಡಿದರು ಈ ಸ್ಪಾನ್ ಅಂತದ ಮೀನುಮರಿಗಳನ್ನು. ನಮ್ಮ ಕೇಂದ್ರದಲ್ಲಿ 15 crore, ನುಗು ಕೇಂದ್ರದಲ್ಲಿ ಬಿಆರ್ ಪ್ರಾಜೆಕ್ಟ್ ಅಂತ ನಾವು ತಗೊಂಡಾಗ ಅಲ್ಲೇ ಸುಮಾರು ಒಂದು 80 ಕೋಟಿಯಿಂದ 90 ಕೋಟಿಯಷ್ಟು ಮೀನುಮರಿ ಉತ್ಪಾದನೆ ಅಲ್ಲಾಗ್ತದೆ ಸ್ಪಾನ್ ಅಂತದ್ದು. ಕೋಟಿಗಳ ಲೆಕ್ಕವೇ ಇಲ್ಲ ನಿಮ್ಗೆ. ಹೌದು, ಸಹಜ. ಸರಿ, ಮೀನು ಮರಿ ಉತ್ಪಾದನೆ ಈ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ತಮ್ಮಿಂದಲೇ ನೇರವಾಗಿ ಪಡೆಯಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ಬೋದ ಶ್ರೀನಿವಾಸ? ಡೆಫಿನೆಟ್ಲಿ ಹೇಳಿ ಸರ್. ನನ್ನ ಮೊಬೈಲ್ ಸಂಖ್ಯೆ 8 9 0 4 8 0 9 0 5 7. ಇನ್ನೊಮ್ಮೆ ಹೇಳ್ತೀರಾ? 8 9 0 4 8 0 9 0 5 7. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 8 9 0 4 8 0 9 0 5 7. ಒಳ್ಳೆಯದು ಶ್ರೀನಿವಾಸ್ ಅವರೆ, ಇದುವರೆಗೂ ಗೆಂಡೆ ಜಾತಿಯ ಮೀನು ಮರಿಗಳ ಉತ್ಪಾದನಾ ಪದ್ಧತಿಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಗೆಂಡೆ ಜಾತಿಯ ಮೀನು ಮರಿಗಳ ಉತ್ಪಾದನಾ ಕ್ರಮಗಳನ್ನು ಕುರಿತು ಕಬಿನಿ ಮೀನುಮರಿ ಉತ್ಪಾದನಾ ಕೇಂದ್ರದ ಉಪನಿರ್ದೇಶಕರಾದ ಕೆಎನ್ ಶ್ರೀನಿವಾಸ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಮೀನುಮರಿ ಸಾಗಾಣಿಕೆ ಮತ್ತು ದಾಸ್ತಾನು ಕ್ರಮಗಳು